ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಕ್ಕ, ಕ್ಷೇಮ ಕೇಂದ್ರಕ್ಕೆ ಹೋಗ್ತಾ ಇದ್ದೀನಿ. ಅದ್ಯಾವ್ದು ಕ್ಷೇಮ ಕೇಂದ್ರ? ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಏನೇನ್ ಸೌಲಭ್ಯಗಳಿವೆ? ಬಿಪಿ, ಶುಗರ್, ಬಾಯ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್, ಇವುಗಳನ್ನೆಲ್ಲ ಬೇಗ ಪತ್ತೆ ಮಾಡಿ ಲ್ಯಾಬ್ ಟೆಸ್ಟ್, ಔಷಧ ಕೊಡೋದ್ರ ಜೊತೆಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ರೆ ಅದನ್ನು ಕೊಡಿಸ್ತಾರೆ. 6 ತಿಂಗಳಿಗೆ ಒಂದ್ಸಲ ನಾವೇ ಹೋಗಿ ಎಲ್ಲ ತಪಾಸಣೆ ಮಾಡಿಸ್ಕೋಬಹುದು. ಅದಕ್ಕೆ ಹೇಳೋದು ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK ಪ್ರಾಥಮಿಕ ಮತ್ತು ಸಾಮಾನ್ಯ ದ್ವಿತೀಯ ಹಂತದ ಚಿಕಿತ್ಸೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ. ಕ್ಲಿಷ್ಟಕರ ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಆಧಾರದ ಮೇಲೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ನೋಂದಾವಣೆಗೊಂಡ ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವುದೇ ರೆಫರಲ್ ಅಗತ್ಯವಿಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇಡೀ ದೇಶದ ಜನತೆಗೆ ಗೊತ್ತಿದೆ, ರೈತರೇ ದೇಶದ ಬೆನ್ನೆಲುಬು. ಇಲ್ಲಿ ಸುಖ ಶಾಂತಿ ಹಸಿರು ಕ್ರಾಂತಿ ರೈತರಿಂದಾಗಿ ನೆಲೆಸಿದೆ. ರೈತರೇ ನೀವಿನ್ನು ಸಂಕಟದಿಂದ ಪಾರಾಗಬೇಕಿದೆ. ಲೀಫ್ ಫಾರ್ಮ್ ನೆಟ್ವರ್ಕ್ನೊಂದಿಗೆ ಜೋಡಿಸಿ ನಿಮ್ಮನ್ನು ಆತ್ಮನಿರ್ಭರ ಮಾಡಬೇಕಿದೆ. ಮನೆಯಲ್ಲಿದ್ದೇ ನೀವು ನಿಜವಾದ ಗ್ರಾಹಕರನ್ನು ಕಾಣಬೇಕಿದೆ. ನಿಮ್ಮ ಬೆಳೆಗೆ ಯೋಗ್ಯ ಬೆಲೆ ಸಿಗುವಂತೆ ಮಾಡಬೇಕಿದೆ. ರೈತ ಬಂಧುಗಳೇ, 9159220020 ನಂಬರ್ ಹಚ್ಚಿ ಲೀಫ್ ಫಾರ್ಮ ನೆಟ್ವರ್ಕ್ನೊಂದಿಗೆ ಸೇರಿಕೊಂಡು ನಿಮ್ಮ ಪ್ರಗತಿ ಸಾಧಿಸಿ. ಲೀಫ್ ಫಾರ್ಮ ನೆಟ್ವರ್ಕ್, ಮಾಸ್ಟರ್ ಕಾರ್ಡ್ ಶಕ್ತಿಯೊಡನೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಲಾಭದಾಯಕ ತೋಟಗಾರಿಕೆ ಕೃಷಿ ಕ್ರಮಗಳನ್ನು ಕುರಿತು KR ಪೇಟೆ ತಾಲೂಕು ಶೀಳನೆರೆ ಹೋಬಳಿ PB ಮಂಚನಹಳ್ಳಿಯ ಕೃಷಿಕ MP ನರಸಿಂಹೇಗೌಡ ಅವರೊಂದಿಗಿನ ಸಂದರ್ಶನ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ KR ಪೇಟೆ ತಾಲೂಕು ಶೀಲನರೆ ಹೋಬಳಿ PB ಮಂಚನಹಳ್ಳಿಯಲ್ಲಿ ಯಶಸ್ವಿಯಾಗಿ ತೋಟಗಾರಿಕೆ ಬೆಳೆಗಳ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂತಹ MP ನರಸಿಂಹೇಗೌಡ ಅವರು 36 ವರ್ಷ PUC ತನಕ ವಿದ್ಯಾಭ್ಯಾಸ ಮಾಡಿದ್ದಾರೆ. ವಿಶೇಷ ಅಂದರೆ ಕಬ್ಬನ್ನ ಇಲ್ಲಿ ತನಕ ಬೆಳೀತಿದ್ದವರು, ಈಗ ಅದಕ್ಕೆ ಬದಲಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣುವಂತಹ ಒಂದು ಭರವಸೆಯಿಂದ ಸಾಕಷ್ಟು ಸಾವಯವ ಪದಾರ್ಥಗಳನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಬಳಸುವ ಒಂದು ಪ್ರಯೋಗದಲ್ಲಿ ನಿರತರಾಗಿದ್ದಾರೆ. ಅವರನ್ನು ಮಾತಾಡಿಸಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ. ನಮಸ್ಕಾರ ನರಸಿಂಹೇಗೌಡ್ರೆ. ನಮಸ್ಕಾರ ಸರ್. PUC ತನಕ ವಿದ್ಯಾಭ್ಯಾಸ ಮಾಡಿದ್ರಿ, ಆಮೇಲೆ ಯಾಕೋ ಕೃಷಿ ಕಡೆನೇ ನಿಮ್ಮ ಆಸಕ್ತಿ? ಏನು ಆಸಕ್ತಿನೋ ಅಥವಾ ಅನಿವಾರ್ಯತೆನೋ? ಆಸಕ್ತಿ ಅಂದರೆ ನಮಗೆ ಮೂಲ ಕೃಷಿ ಇರೋದ್ರಿಂದ ನಾವು ಅದಕ್ಕಿಂತ ಮೊದಲು ಕೂಲಿ ಕೆಲಸ ಮಾಡ್ತಿದ್ದು, ಫುಲ್ ಬರಡು ಭೂಮಿ. ಆ ಬರಡು ಭೂಮಿಲಿ ಕೂಲಿ ಕೆಲಸ, ನಾನು ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ಕೂಲಿ ಕೆಲಸ ಮಾಡಿ ಬದುಕೋದು ಕಷ್ಟ ಆಗ್ತಿತ್ತಲ್ಲ. ವಿದ್ಯಾಭ್ಯಾಸ ಮಾಡೋಕ್ಕೆ ಅವರ ಒಂದು ಶ್ರಮ ಜಾಸ್ತಿ ಕೊಟ್ಟು ಅವರೊಂದು ದುಡ್ಡು ಕೊಟ್ಟರೆ ನಾನು ಒಬ್ಬ ಮಾತ್ರ ಚೆನ್ನಾಗಿರ್ಬೋದಷ್ಟೇ. ಆದರೆ ಕೃಷಿ ಮಾಡಿದಾಗ ನಮ್ಮ ಮನೆ ಮಂದಿಗೆಲ್ಲ ಕೆಲಸ ಸಿಗೋದ್ರ ಜೊತೆಗೆ ನಮ್ಮ ಮನೆ ಮಂದಿ ಎಲ್ಲ ಚೆನ್ನಾಗಿರ್ಬೋದು, ಮತ್ತೆ ಎಲ್ಲ ಜೊತೆಲೇ 24 ಗಂಟೆ ಟೈಮು ಜೊತೆಲೇ ಇರ್ಬೋದು ತಂದೆ ತಾಯಿ ಜೊತೆ. ನಾವು ವಿದ್ಯಾಭ್ಯಾಸ ಮಾಡಿ ಒಂದು ಯಾವುದೋ ಒಂದು ಅಪಾಯಿಂಟ್ ಸಿಕ್ತು ಇಲ್ಲ ಸಿಗಲೇ ಇಲ್ಲ, ಅವಾಗೇನಾಗಿತ್ತು ಅಂದರೆ ದಿಕ್ಕ ತಪ್ತೀವಿ. ಅಪಾಯಿಂಟ್ ಸಿಕ್ಕಿದ್ರು ಅಷ್ಟೇ, ಯಾವುದೋ ಒಂದು ಟೌನ್ಗೆಲ್ಲ ಇರಬೇಕಾಯ್ತದೆ, ಅಲ್ಲಿ ತಂದೆ ತಾಯಿ ಬಿಡಬೇಕಾಯ್ತದೆ. ಇಲ್ಲ ಅಪಾಯಿಂಟ್ ಸಿಗಲೇ ಇಲ್ಲ ಅಂದಾಗ ಆ ಒಂದು ಇದ್ರಲ್ಲಿ ಬೇರೇನು ಮಾಡೋದಕ್ಕೆ ಅಷ್ಟೇ ಶ್ರಮ ತಗಲ್ತ. ಆ ಒಂದು ಉದ್ದೇಶದಿಂದ ನಾನು ಕೃಷಿ ಬರಬೇಕಾದ ಅನಿವಾರ್ಯ ಆಯಿತು. ಅಂದರೆ ಚಿಕ್ಕಪ್ಪೇಗೌಡರು ಜಮೀನಿತ್ತು, ಆದರೆ ನೀರಿನ ಒಂದು ತೊಂದರೆಯಿಂದ ಬೆಳೆಯನ್ನು ಬೆಳೆಯೋಕ್ಕಾಗ್ತಿಲ್ಲ, ಹಾಗಾಗಿ ಹೊರಗಡೆ ಕೂಲಿಗಾಗಿ ಹೋಗೋದು ಅನಿವಾರ್ಯತೆ ಆಗಿತ್ತು. ಅದನ್ನು ನೋಡಿ ನೀವು ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿರಿ. ಈಗ ಇರುವಂಥ 8 ಎಕರೆ ಪ್ರದೇಶದಲ್ಲಿ ನೀವು ತೆಂಗನ್ನು ಬೆಳೆದಿದ್ದೀರಿ, ಅಡಿಕೆ ಬೆಳೆದಿದ್ದೀರಿ, ಬಾಳೆ ಬೆಳೆದಿದ್ದೀರಿ, ಹಾಗೆಯೇ ರಾಗಿಯನ್ನು ಬೆಳೀತಿದ್ದೀರಿ, ತೋಟಗಾರಿಕೆ ಇತರ ಬೆಳೆಗಳು, ನಿಂಬೆ ಮತ್ತು ಇತರ ತರಕಾರಿ ಬೆಳೆಗಳನ್ನು ಬೆಳೀತೀರಿ, 2 ದನ ಸಾಕಿದ್ದೀರಿ, ಕುರಿ ಮೇಕೆ ಸಾಕಣೆ ಮಾಡ್ತಾ ಇದ್ದೀರಿ. ಇಷ್ಟು ವರ್ಷಗಳಲ್ಲಿ ಎಷ್ಟೊಂದು ಬದಲಾವಣೆ ಹೆಂಗೆ ಸಾಧ್ಯ ಆಯಿತು ನರಸಿಂಹೇಗೌಡ? ಸರ್, ನಾವು ಮೊದಲು ದಪ್ಪ ಮೆಣಸಿಗೆ ಬೆಳೀತಿದ್ದೋ ಅಂದರೆ ಪೆಟ್ಲು ಪಂಪ್ ಅಂತ ಬರ್ತಿತ್ತು, ನೀರಿನ ಅಭಾವ ಇರೋದ್ರಿಂದ ಮಳೆಗಾಲದಲ್ಲಿ ಬಂದಂಥ ಒಂದು ನೀರಿಗೆ ಒಂದು ಕಟ್ಟೆ ಮಾಡಿಸಿ ಜಲನಯನ ಇಲಾಖೆಯಿಂದ ಅಲ್ಲಿಂದ ಸ್ಟೋರ್ ಮಾಡ್ಕೊಂಡು ಆ ಒಂದು ಪೆಟ್ಲು ಪಂಪ್ ಹಾಕೊಂಡು ತುಣಿದು ದಪ್ಪ ಮೆಣಸಿಗೆ ಬೆಳೀತಿದ್ದೋ. ಆ ದಪ್ಪ ಮೆಣಸಿಗೆ ಬೆಳೆದಾಗ ಸ್ವಲ್ಪ ಒಂದು ವರ್ಷದಲ್ಲಿ ಒಂದು 5,000 ರೂಪಾಯಿ 6,000 ರೂಪಾಯಿ ಬರ್ತಿತ್ತು ಅಷ್ಟೇ. ಆಮೇಲೆ ಏನೋ ರಾಗಿ ಹಾಕಿದ್ರೆ ಮಳೆ ಬಂದಾಗ ಸುಮಾರಾಗಿ ಆಗ್ತಿತ್ತು, ಇಲ್ಲಾಂದ್ರೆ ಇಲ್ಲ ಆಯ್ತಿತ್ತು. ಅವಾಗ ಮತ್ತೆ ರಾಗಿ ರೇಟು ಕಡಿಮೆ ಇತ್ತು. ಇಂಥ ಸಂದರ್ಭ ಸ್ವಲ್ಪ ದಿನ ಆದ್ಮೇಲೆ ಪಂಪ್ ಸೆಟ್ ಮಾಡಿಸ್ಕೊಂಡು ಆ ಪಂಪ್ ಸೆಟ್ ಮಾಡಿಸ್ಕೊಂಡು ಕಮ್ಮಿ ನೀರು ಬಂತು, ಅಲ್ಲೆಲ್ಲ ನೀರು ಬರೋದೇ ಡೌಟ್ ಇತ್ತು, ಆದರೂ ಕಮ್ಮಿ ನೀರು ಬಂತು. ಆವಾಗ ಕಬ್ಬಾಕ್ತು, ಕಬ್ಬಾಕ್ತಾಗ ಕಬ್ಬಿನಲ್ಲಿ ಬೆಳೆದು ಆ ವರ್ಷ ರೈಟು ಬಹಳ ಕಮ್ಮಿ ಆಯಿತು, ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ತಿರ್ಗಾ ಮರಳಿ ಮಾಡ್ಲಿಕ್ಕೆ ಮೂರ್ನಾಲ್ಕು ಸರಿ ಪ್ರಯತ್ನ ಪಟ್ಟು, ಅದು ಯಾಕಂದ್ರೆ ರೈತರಿಗೆ ಕೂಲಿ ಆಳನ್ ಜಾಸ್ತಿ, ರಸಗೊಬ್ಬರ ಜಾಸ್ತಿ, ಇವೆಲ್ಲ ಆಯ್ತು. ಈ ತರ ಎಲ್ಲಾ ಒಂದು ಸಮಸ್ಯೆ ನೋಡಿ ಇದಕ್ಕೆ ಶಾಶ್ವತ ಪರಿಹಾರ ಇಲ್ಲಿ ನನಗೆ ಸಮಸ್ಯೆನೇ ಜಾಸ್ತಿ ಆಯ್ತಿತ್ತು. ಒಂದು ಲೇಬರ್ ಸಮಸ್ಯೆ, ಇನ್ನೊಂದು ಈ ಫ್ಯಾಕ್ಟರಿ ಜೊತೆ ಒಡನಾಟ ಸಮಸ್ಯೆ, ಇನ್ನೊಂದು ರಸಗೊಬ್ಬರದ್ಗೆ ಪೇಮೆಂಟ್ ಸಮಸ್ಯೆ, ಅವ್ರಿಗೆ ಬಡ್ಡಿ, ಇಷ್ಟೆಲ್ಲ ನೋಡಿದಾಗ ಆದಾಯ ಒಂದೇ ಸರಿ ಒಂದು 5-6 ಲಕ್ಷ ದುಡ್ಡು ಬರೋದು ಅಕೌಂಟಲ್ಲಿ. ಆದರೆ ಅದು ಆ ಬಡ್ಡಿ ಎಲ್ಲನ್ನ ಲೆಕ್ಕ ಹಾಕ್ದಾಗ ಎಲ್ಲ ಅಲ್ಲಿಗೆ ಸರಿ ಆಯಿತು. ಸಮಸ್ಯಾತ್ಮಕ ಜೀವನ ಆಯ್ತು. ಇದಕ್ಕೇನಾರ ಒಂದು ಪರಿಹಾರ ನಾವು ಕಂಡ್ಕೋಬೇಕು, ಇದಕ್ಕೇನಾರ ಒಂದು ಮುಂದೆ ಮಾಡಲೇಬೇಕು ಅಂತ ಈಗೊಂದು ವರ್ಷದಿಂದ ಈಚೆಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೆ. ಆಮೇಲೆ 360 ತೇಗ ಇತ್ತು, ಒಂದು 10 ವರ್ಷದ ಗಿಡ, ಎಬ್ಬೇವಿತ್ತು, ಸಿಲ್ವರ್ ಇತ್ತು, ಅರ್ಕ್ಯುಲೆಸ್ ಇತ್ತು. ಈಗ ಅರ್ಕ್ಯುಲೆಸ್ ಒಂದು ಉಳಿಸ್ಕೊಂಡಿನಿ ಸುತ್ತ ರೌಂಡಲ್ಲಿ, ಮಧ್ಯದಲ್ಲಿದ್ದಂಥ ತೇಗಗಳೆಲ್ಲನೂ ಕಟ ಮಾಡಿಸ್ದೆ. ಏಕೆಂದ್ರೆ ಅದರಲ್ಲಿ ಚಿಕ್ಕ 1000 ಕೆಲ ಖರ್ಚು ಬಂದರೂ ಲಾಸ್ಟ್ಗೆ ಅದು ಆದಾಯ ಸಿಕ್ಕಿದ್ದು ಕಮ್ಮಿ, ಮತ್ತು ಎಲ್ಲ ಬೆಳೆನೂ ತಿಂದಾಕಿತ್ತು. ಹಾಗಾಗಿ ಈಗ ಅದ್ರ ಬದಲಾಗಿ ಏನು ಬೆಳಿಬೋದು ಅಂತ ಹೋದಾಗ ಒಂದು ಎಕರೆ ಭೂಮಿನೇ ಅಂತ ತಗೊಂಡ್ರು, ತೆಂಗು, ತೆಂಗಳಿಗೆ ಬಾಳೆ, ಅಡಿಕೆ, ಅದರೊಳಗೆ ಏಲಕ್ಕಿನೂ ಹಾಕಿದ್ದೀವಿ, ಮತ್ತು ನಿಂಬೆ. ಈಗ ಅಂದರೆ ಒಂದು ಬೆಳೆ ಬಟರ್ಫ್ರೂಟು, ಪೈನಾಪಲ್ಲು, ಮೂಸುಂಬೆ ಸ್ವಂತ ನಾವೆಲ್ಲ ತಿಂದು ಮತ್ತೆ ಅದನ್ನು ಬೇರೆಯವ್ರಿಗೆ ಕೊಡೋಕ್ಕೂ ನಾನು ವಿಷಮುಕ್ತವಾಗಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆರಾಮಾಗೆ ನಾನು ತಿಂತೀನಿ. ನಾನು ಮನೆ ಮಂದಿ ಮೊದಲಿಗೆ ನಾವು ಒಂದು ಕೆಜಿ ಹಣ್ಣು ಸಹ ತರಕ್ಕೆ ಆಗ್ತಿರ್ಲಿಲ್ಲ, ದುಡ್ಡಿದ್ರು ತರಕ್ಕೆ ಆಗ್ತಿಲ್ಲ. ಯಾಕಂದರೆ ಇವತ್ತು ಒಂದು ಬಾಳೆಹಣ್ಣು ತಗತ್ತೀವಿ ಅಂದರೆ ಅಲ್ಲಿ ಕ್ವಾಲಿಟಿಯನ್ನು ನಮ್ಗೆ ಸಿಗ್ತಾ ಇಲ್ಲ. ಆ ಒಂದು ಉದ್ದೇಶದಿಂದ ಏನಾರು ಮಾಡಬೇಕಂತ ಪ್ರಯತ್ನ ಪಡಿರೋದ್ರಿಂದ ಈ ವರ್ಷ ಬಹಳ ಅತ್ಯುತ್ತಮವಾಗಿ, ನಾನು ಹಿಂದಿನ ವರ್ಷನೆಲ್ಲ ಲೆಕ್ಕಕ್ಕೆ ಅತ್ಯುತ್ತಮವಾದ ಒಂದು ಆದಾಯದ ಮೂಲ ಬಂತು. ಇದು ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಹೋದ್ರೆ ಇನ್ನು 5 ವರ್ಷದಲ್ಲಿ ವರ್ಷ ವರ್ಷ ದುಪ್ಪಟ್ಟ ಆಯ್ತಾ ಇರ್ತದೆ ಸರ್. ಅಂದ್ರೆ ನಿರಂತರವಾಗಿ ಸಾಕಷ್ಟು ವರ್ಷಗಳು ನೀವು ಕಬ್ಬು ಬೆಳೆದ್ರಿ. ಯಾಕಂದ್ರೆ ನೀರು ಯಾವಾಗ ಸಿಕ್ತು ತಕ್ಷಣ ನಿಮಗೆ ಅನಿಸಿದ್ದು ಕಬ್ಬನ್ನು ಯಾಕೆ ಪ್ರಯತ್ನ ಪಡಬಾರದು ಅಂತ. ಆದರೆ ಅದು ನೀವೇ ತಿಳಿಸಿದ ಹಾಗೆ ಕೆಲವೊಂದು ಅಲ್ಲೂ ನಿಮಗೆ ಸಮಾಧಾನಕರವಾದ ಅಂಶಗಳು ಜಾಸ್ತಿ ಇರಲಿಲ್ಲ, ಹಾಗಾಗಿ ತೋಟಗಾರಿಕೆ ಬೆಳೆಗಳಿಗೆ ನೀವು ಹೋದ್ವಿ. ಇಲ್ಲಿ ಎರಡು ವಿಚಾರಗಳನ್ನು ನಾವು ಗಮನಿಸಬೇಕು. ಒಂದು ಖರ್ಚಿಗೆ ಸಂಬಂಧಪಟ್ಟಿದ್ದು, ಕಬ್ಬಿನ ಬೆಳೆಯಲ್ಲಿ ಖರ್ಚು ಇತ್ತು ಆದಾಯನೂ ಇತ್ತು ಅನ್ನೋದು ಒಂದು ಅಂಶ. ಇನ್ನು ಖರ್ಚಿನ ಕಡಿಮೆ ಮಾಡಿಸೋ ಅಂಥ ಪ್ರಯತ್ನದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಏನೆಲ್ಲ ಪ್ರಯೋಗಗಳನ್ನು ನೀವು ಮಾಡಿದ್ರಿ, ಎಷ್ಟರ ಮಟ್ಟಿಗೆ ಒಳಸುರಿಗಳು ಅಥವಾ ಗೊಬ್ಬರಕ್ಕೆ ಖರ್ಚು ಮಾಡ್ತಿದ್ದಂಥ ಹಣ ಕಡಿಮೆ ಆಗಿದೆ ಇಷ್ಟು ವರ್ಷಗಳಲ್ಲಿ, ಅದನ್ನು ಹೇಳಿ ಸರ್. ಕಬ್ಬು ಮೊದಲಿಗೆ ಕಬ್ಬು ಆಗ್ತಿದೆ, ಕಬ್ಬಿಗೆ ಕನಿಷ್ಠ 1 ಲಕ್ಷ ರೂಪಾಯಿನ ರಾಸಾಯನಿಕ ಗೊಬ್ಬರನೇ ಬೇಕಿತ್ತು. ಮನೆ ಗೊಬ್ಬರ ಒಂದು 40-50 ರೂಪಾಯಿ ಮನೆ ಗೊಬ್ಬರ ಬೇಕಿತ್ತು. ಲೇಬರ್ ಖರ್ಚು ಸಹ 1 ಲಕ್ಷ ರೂಪಾಯಿ ಮೇಲೆ ಲೇಬರ್ ಖರ್ಚೆಲ್ಲ ಬರ್ತಿತ್ತು. ಅದಕ್ಕೆ ಜೊತೆಗೆ ಅಷ್ಟರ ಜೊತೆಗೆ ಇಂಟ್ರೆಸ್ಟು, ಆ ಇಂಟ್ರೆಸ್ಟ್ ಯಾಕೆಂದರೆ ಕಬ್ಬಂದು ಒಂದು ದಪ್ಪ ಈಗ ನಾನು ನಾಟಿ ಮಾಡಿದ್ರೆ ಕಬ್ಬು ಕಟಾವಾಗ 15 ತಿಂಗಳಿಗಾಯ್ತಿತ್ತು, 18 ತಿಂಗಳಿಗಾಯ್ತಿತ್ತು. ಆವಾಗ 18 ತಿಂಗಳಿಗೆ ಬೇರೆಯವ್ರ ಹತ್ರ ಇಂಟ್ರೆಸ್ಟ್ ಕಿಸ್ಕೊಂಡ್ರೆ ಇಲ್ಲ ಬೇರೆ ಮೂಲದಿಂದ ಸಾಲ ಮಾಡಿದಂಥ ಸಂದರ್ಭದಲ್ಲಿ ಆ ಲೆಕ್ಕ ಹಾಕ್ದಾಗ ಸಾಲದ ಬಡ್ಡಿ ಇರ್ತಲ್ಲ ಆ ಬಡ್ಡಿನೇ ಹೆಚ್ಚು ಕಮ್ಮಿ ಇನ್ನೊಂದು ಬೆಳೆಗೆ ಗೊಬ್ಬರ ಆಗೋಷ್ಟಾಗೋದು ಮತ್ತೆ. ಆದರೆ ಈಗ ನನಗಾಗಿರೋದು 2 ಕೆಜಿ ಬೆಲ್ಲ ಮಾತ್ರ ಅವಶ್ಯಕತೆ ಇದೆ. ಸೊ ಆ ಬೆಲ್ಲದ ಬದಲು ಬೇರೇನು ಮಾಡ್ಬೋದು ಅಂತ ಹುಡುಕೋದಾಗ ಪರಂಗಿ ಹಣ್ಣು ಹಾಕ್ಬೋದು, ಬಾಳೆಹಣ್ಣು ಹಾಕ್ಬೋದು, ಅದನ್ನು ನಾನು ಬೆಳ್ಕೊತಾ ಇದ್ದೀನಿ. ಜೀವಾಮೃತನ ಒಂದು ಇದಕ್ಕೆ ಹೋಗಿದ್ದೀವಿ, ಜೀವಾಮೃತ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೂ ಒಂದು ಕೆಲವು ಸ್ನೇಹಿತರ ಮಾರ್ಗದರ್ಶನ ಮತ್ತು ಯೂಟ್ಯೂಬ್ ಈ ಥರ ಎಲ್ಲ ನೋಡೋ ಅವರ ಒಂದು ಮಾರ್ಗದರ್ಶನದಿಂದ ಲ್ಯಾಟಿಕ್ ಆಸಿಡ್ ಅಂತ ಏನೋ ಹೇಳ್ತಾರೆ ಅದಕ್ಕೆ, ಅದು ಅಂದರೆ ಹಾಲು, ಅಕ್ಕಿ ತೊಳೆದ ನೀರು, ಬೆಲ್ಲ ಈ ಮೂರನ್ನ ಶೇಖರಣೆ ಮಾಡಿ 1 ಲೀಟ್ರಿಗೆ 1 ಮಿಲಿಯಸ್ ಅಂತ ಹಾಕಂದು ಭೂಮಿ ಬುಡದಿಂದ ಸೂಕ್ಷ್ಮಜೀವಿಗಳು ಹೆಚ್ಚಾಗ್ತಾ ಇರೋದ್ರಿಂದ ಅದೊಂದು ಕಡೆ ಅನುಕೂಲ ಆಗ್ತಾ ಇದೆ. ಜೊತೆಗೆ ಎರೆಹುಳ ತೊಟ್ಟಿ ಕಟ್ಟಬೇಕು, ಎರೆಹುಳ ಗೊಬ್ಬರ ಮಾಡಬೇಕು ಅಂದ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ಅದನ್ನು ಯೋಚನೆ ಮಾಡಿಲ್ಲ, ಇದು ಮಾಡ್ದು ಅದಕ್ಕೂ ಖರ್ಚು ಜಾಸ್ತಿ. ಏಕೆಂದ್ರೆ ಒಂದು ಎರೆಹುಳ ತೊಟ್ಟಿ ಕಟ್ಟಬೇಕಾದ್ರೆ 25,000 ಅಷ್ಟು ದುಡ್ಡು ಬೇಕು, ಆ ಎಲ್ಲ ತಂದು ಅಲ್ಲಿ ಅಂತ ಹಾಕ್ಬೇಕು, ಅಲ್ಲಿಂದ ತಿರ್ಗಾ ತಗೊಂಡೋಗಿ ಮತ್ತೆ ಆ ಭೂಮಿ ಕೊಡಬೇಕು, ಅದಕ್ಕೂ ಲೇಬರ್ ಖರ್ಚೆಲ್ಲ ಜಾಸ್ತಿ ಆಗಿರೋದ್ರಿಂದ ನಾನೇನು ಮಾಡಿದೆ ಅಂದರೆ 1 ತೆಂಗಿನ ಗುಡಿ ಸುತ್ತ ಮೊದಲು 3 ಅಡಿ ಮಾಡ್ಕೊಂಡು 6 ಅಡಿ ಬಂದು ಈಗ 10 ಅಡಿ ಸುತ್ತಳತೆ ನಿಲ್ಸಿದ್ದೀನಿ. 10 ಅಡಿ ಸುತ್ತಳತೆಯಲ್ಲಿ ಸುತ್ತ ಬದು ಥರ ಹಾಕಿದಾಗ ಅಲ್ಲಿ ಬೀಳುವಂಥ ಗರಿ, ಅಲ್ಲಿ ಸಿಗುವಂಥ ಬ್ರಷ್ ಕಟ್ಟರ್ ಹೊಡೆದಂಥ ಏನು ಕಚಡ ಇರುತ್ತೆ ಅಂದರೆ ವೇಸ್ಟು ತ್ಯಾಜ್ಯ, ಅದೆಲ್ಲ ನಲ್ಗೆ ಹಾಕಿ ಈ ಸೂಕ್ಷ್ಮಣಜೀವಿ ಜೊತೆಗೆ ರೈಜೋಬಿಯಂ ಮತ್ತು ಇದೆಲ್ಲ AMC ಅಂತ ಬರುತ್ತೆ ಅದನ್ನೂ ಸಹ ಹಾಕಿದಾಗ ನನಗೆ ಗೊಬ್ಬರ ಸಮಸ್ಯೆ ಕಡಿಮೆ ಆಯ್ತದೆ. ಮತ್ತೆ ಒಂದು ಗಿಡಕ್ಕೆ 1 ತಿಂಗಳ ತಪ್ಪು 1 ವಾರಕ್ಕೊಂದು ಬಿಂದಿಗೆ ಅಂದರೆ 20-15 ಲೀಟ್ರು ಜೀವಾಮೃತ ಬಿಡೋದ್ರಿಂದ ನನಗೆ ಅಲ್ಲಿ ಒಂದು ಸಮಸ್ಯೆ ಬಗೆಹರಿತು. ಆಗ ನನಗೆ ಈಗ ಗೊಬ್ಬರದ ಒಂದು ಇದೇ ಇಲ್ಲ. ಯಾಕೆಂದರೆ ಮತ್ತೆ ತೆಂಗಿಗೂ ಅಷ್ಟೇ 1 ವರ್ಷಕ್ಕೆ 1 60 ಕಾಯಿ ಮೊದಲು ಬತ್ತಿತ್ತು ಅಂತ ಅಂದಾಗ ಯಾವುದೋ ರಾಸಾಯನಿಕ ಆಗ್ತಿದ್ದಾಗ 1 ವರ್ಷ ಡೌನ್ ಆಗದೆ ಎಷ್ಟು, ಈಗಲೂ 40 ಕಮ್ಮಿ ಬಂದಿಲ್ಲ. ಸೊ ಅಂತ ಏನು ಕೆಟ್ಟದೇನೇ ಇಲ್ಲ, ಮತ್ತೆ ಒಳ್ಳೆ ಲಾಭ ಇದೆ. ಜೊತೆಗೆ ಈ ಲಾಭ ನಷ್ಟ ಎಲ್ಲ ಲೆಕ್ಕ ಆಗ್ತಾಗ ಹೋದ ವರ್ಷನ ಹಿಂದಿಗೆ ನಾನು 6 ಲಕ್ಷ ರೂಪಾಯಿ ನನ್ನ ಭೂಮಿಯಿಂದ ಬಂದರೆ ನನಗೆ ಎಕ್ಸಸ್ಸು 25,000 ನನ್ನ ಕೈನಿಂದ ಬೈತಿತ್ತು. ಈಗ 8 ಎಕರೆ ಭೂಮಿನೂ ನಾನು ನಮ್ಮ ತಂದೆ ಇಬ್ಬರಾಳೆ ಮೇಂಟೈನ್ ಮಾಡ್ಬೋದು. ಜೊತೆಗೆ ನನಗೆ ಈ ಉಳುಮೆ ಮಾಡೋಕ್ಕೆ ಟ್ಯಾಕ್ಟ್ರು ಇವೇನು ಅವಶ್ಯಕತೆ ಇಲ್ಲ, ಒಂದು ಬ್ರಷ್ ಕಟರ್ ಸಾಕು. ಮತ್ತು ಆವಾಗ ಬೆಳೆದಿದ್ರೆ ಕಬ್ಬು ತೆಂಗು 2 ಬೆಳಿಬೋದಾಯ್ತು, ಈಗ 15-20 ಬೆಳೆ ಇದೆ. ಇನ್ನೂ ನನ್ನ ಒಂದು ಪ್ರಯತ್ನದಿಂದ ಇನ್ನೂ 20 ಬೆಳೆ ಜೋಡಿಸೋಷ್ಟು ಒಂದು ಇದಿದೆ ಸರ್. ನೀರಿನ ಲಭ್ಯತೆ ನಿಮಗೆ ಚೆನ್ನಾಗಿದೆ ಈಗ ಪಂಪ್ಸೆಟ್ ಮೂಲಕ? ಪಂಪ್ಸೆಟ್ ಮೂಲಕ ಕಡಿಮೆ ನೀರಿದ್ರು, ಆ ಕಡಿಮೆ ನೀರಿನಲ್ಲಿ ಈಗ 7 ಅವರ್ ಕರೆಂಟ್ ಕೊಟ್ರೆ ನಾನು ಉಪಯೋಗಿಸ್ಕೋತಾ ಇರೋದು 4 ಅವರ್ ಸರ್. ಯಾಕೆ ಅಂದ್ರೆ ಎಲ್ಲ ಗುಣಿ ಮಾಡಿರೋದ್ರಿಂದ ಒಂದು ಹೊಲಕ್ಕೆ ಆಗೋ ನೀರನ್ನ 6 ಗುಣಿಗೆ ಇದಾಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಬಂದಂತ ಮಳೆ ನೀರು ವಿತ್ ಇನ್ ಒನ್ ಡ್ರಾಪು ಹೊರಗಡೆ ಹೋಗ್ಬಾರ್ದು, ಒಂದೇ ಒಂದು ಡ್ರಾಪ್ ಹೊರಗಡೆ ಹೋಗ್ದಂಗೆ ಸುತ್ತ ಕೆರೆಗಳು ಮಾಡಿಸ್ಕೊಂಡು ಜಲನಯನ ಇಲಾಖೆಯಿಂದ, ಜೊತೆಗೆ ಕೃಷಿ ಬುಡ ತೆಗೆಸ್ಕೊಂಡಿದ್ದೀನಿ. ಅದರ ಜೊತೆಗೆ ಈ ಒಂದು ಗುಣಿ ಕನಿಷ್ಠ ಅಂದ್ರೆ ಒಂದು ಸಲ ಮಳೆ ಹೋದಾಗ 1500 ಲೀಟರ್ ನೀರು ಸ್ಟೋರೇಜ್ ಮಾಡೋಷ್ಟು ಶಕ್ತಿ ಇದೆ. ಪ್ರತಿ ಹೊಲದಲ್ಲಿ ಪ್ರತಿ ಗಿಡಕ್ಕೂ ಪ್ರತಿಯನ್ನು ಗುಣಿ ಮಾಡ್ತಾ ಇದ್ದೀನಿ ಸರ್. ಹಾಗೆ ಮಾಡೋದ್ರಿಂದ ವರ್ಷ ಇಡೀ ಭೂಮಿಯ ಒಂದು ತೇವ ಇರುತ್ತೆ, ದನ ಕರುಗಳು ಮೇವಾಗುತ್ತೆ, ಆಮೇಲೆ ರಾಸಾಯನಿಕವಾದ ಯಾವುದೇ ರೀತಿ ಕೆಮಿಕಲ್ ಇಲ್ಲದರಿಂದ ಅಂತಂತವಾಗಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಮತ್ತೆ ಇವತ್ತಿನ ವಾತಾವರಣದಲ್ಲಿ ನಾವು ಏನೇ ರಾಸಾಯನಿಕ ಹಾಕೋದ್ರಿಂದ ನಾನು ತಿಳಿದಿರೋ ಮಟ್ಟಿಗೆ ಮೇಲಿನ ಟೆಂಪರೇಚರ್ಗೆ ಕೆಳಗಿನ ರಾಸಾಯನಿಕ ಹಾಕೋದ್ರಿಂದ ಜಾಸ್ತಿ ನಷ್ಟ ಅನುಭವಿಸ್ತೀವಿ ಹೊರತು ಆದಾಯ ಬರಲ್ಲ. ಸೊ ಇದರಿಂದ ನಷ್ಟ ಕಡಿಮೆ ಆಗುತ್ತೆ, ಏಕೆಂದ್ರೆ ಭೂಮಿಲಿ ಫಲವತ್ತತೆಗೆ ಎರೆಹುಳು ಸೂಕ್ಷ್ಮಜೀವಿಗಳು ಅತ್ಯಚ್ಚವಾಗಿ ಬೆಳ್ಕೊಂಡಾಗ ಅದು ನಾವೇನು ಕೆಲಸ ಮಾಡಬೇಕಾದ ಕೆಲಸ ಮಾಡ್ತಾ ಇದ್ದಾಗ ಆ ಒಂದು ತಂಪಾದ ಒಂದು ವಾತಾವರಣ ಸಿಗ್ತದೆ, ಮೇಲೆ ಅರಳು ಕಟ್ಟುತ್ತೆ, ಮತ್ತೆ ಚಟುವಟಿಕೆ ಜಾಸ್ತಿ ಆಗುತ್ತೆ. ಅಂದ್ರೆ ಮುಖ್ಯವಾಗಿ ನೀವು ಅಂತರ್ ಬೆಳೆಯಾಗಿ ಈ ರೀತಿಯ ಒಂದು ಬೆಳೆಗಳು ಅಂದ್ರೆ ತೆಂಗಿನ ತೋಟದಲ್ಲೇ ಕಬ್ಬನ್ ಬೆಳೆದ್ರಿ, ಈಗ ಗಿಡ ದೊಡ್ಡದಾಗ್ತಿದ್ದ ಹಾಗೆ ಅಲ್ಲಿ ಅವಕಾಶ ಕಡಿಮೆ ಆಯ್ತು, ಅದಕ್ಕೆ ಬದಲಾಗಿ ಬೇರೆ ಬೇರೆ ಬೆಳೆಗಳನ್ನ ನೀವು ಅಳವಡಿಸ್ತಾ ಹೋದ್ರಿ. ಈಗ ಒಂದೇ ಪ್ರದೇಶದಲ್ಲಿ ಎಷ್ಟು ತರಹದ ಬೆಳೆಗಳನ್ನ ನಾವು ನೋಡಬಹುದು ನಿಮ್ಮ ತೆಂಗಿನ ತೋಟದಲ್ಲಿ? ಅವುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಸರ್. ಒಂದೇ ಹೊಲದಲ್ಲಿ 8-10 ಬೆಳೆ ನೋಡೋ ತರ ಒಂದು ಹೊಲಕ್ಕೆ ಡೆಮೋ ಮಾಡ್ತಿದ್ದೀನಿ ಸರ್. ಈಗ ಅಂತ ಜೋಡಿಸ್ಕೊಂಡಿದ್ದೀನಿ. ಉದಾಹರಣೆಗೆ ಒಂದು ಹೊಲ ಅಂದ್ರೆ ಅದರಲ್ಲಿ ಬಾಳೆಹಣ್ಣು, ಪರಂಗಿ ಹಣ್ಣು, ಮತ್ತೆ ಸ್ಟಾರ್ ಫ್ರೂಟ್ಸ್ ಕಮರಾಕ್ಷಿ, ಮತ್ತೆ ಬಟರ್ಫ್ರೂಟು, ಜೊತೆಗೆ ಪೈನಾಪಲ್ಲು, ಮೂಸುಂಬೆ, ಆಮೇಲೆ ಆಲ್ ಸ್ಪೈಸು, ಪಲಾವ್ ಎಲೆ ಗಿಡ, ಕಾಟ್ ಕೊತ್ತಂಬರಿ, ಮಿಂಟಿ, ಅದರಲ್ಲಿ ಮಿಂಟಿಲೆ ಮಾಮೂಲಿ ಮಿಂಟಿ ಗಿಡ, ಆರೆಂಜು, ಆಮೇಲೆ ಮಾಮೂಲಿ ಪುದೀನ, ಜೊತೆಗೆ ಮೌತ್ ವಾಶ್ ಅಂತ ಬಜ್ಜೆ, ಪ್ಯಾಷನ್ ಫ್ರೂಟು, ಕರಿಬೇವು, ವಿಳ್ಯದೆಲೆ ಅಂಬು, ಇಷ್ಟು ಸಹ ಒಂದೇ ಹೊಲದಲ್ಲಿ ಹಾಕಿ, ಮತ್ತೆ ಸ್ಪೈಸಿ ಗೋವಾ, ಮಾಮೂಲಿ ಸೀಬೆ, ಇಷ್ಟು ಸಹ ಒಂದೇ ಹೊಲದಲ್ಲಿ ಹಾಕಿದ್ದೀನಿ. ಮತ್ತೆ ಇನ್ನೊಂದು ಹೊಲದಲ್ಲಿ ಹೋದಾಗ ಅಲ್ಲಿ ಒಂದು ಬೂದ್ಬಾಳೆ, ಅಡಿಕೆ, ಮಾಮೂಲಿ ರಸಬಾಳೆ, ಚಂದ್ರಬಾಳೆ, ಚಕ್ರಮುನಿ ಸೊಪ್ಪು, ನುಗ್ಗೆ, ಪರಂಗಿ, ನಿಂಬೆ, ಈ ಥರ ಎಲ್ಲ ಒಂದೊಂದು ಹೊಲಕ್ಕೆ ಆ ಒಂದು ಹೊಲಕ್ಕೆ ಇದು ಮಾಡ್ತಾ ಹೋಗ್ತಾಯಿದ್ದೀನಿ ಸರ್. ಈಗ ಬೆಳೆ ವೈವಿಧ್ಯತೆ ಒಂದು ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಆರ್ಥಿಕತೆ ಬಗ್ಗೆ ಇವುಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಆದಾಯವನ್ನ ಕೊಡುವಂತ ಬೆಳೆಗಳು, ಇವುದಿದ್ದು ಒಂದು ಆತ್ಮತೃಪ್ತಿಯನ್ನ ಕೊಡುವಂತ ಬೆಳೆಗಳು ಯಾವ್ದ್ಯಾವ್ದು ಸರ್? ಆದಾಯ ಜಾಸ್ತಿ ಬರೋದು ತೆಂಗು, ಸೆಕೆಂಡ್ ಒನ್ ಮನೆ ಮೇಂಟೆನೆನ್ಸ್ಗೆ ಮತ್ತೆ ಯಾವುದೇ ತೊಂದರೆ ಇಲ್ದಂಗೆ ಒಳ್ಳೆ ಇದಾಗೋದು ಬಾಳೆ, ಆಮೇಲೆ ಮೂರನೇದಾಗೆ ಇನ್ನೊಂದು 5 ವರ್ಷ ಕಳೆದ್ರೆ ಅಡಿಕೆ ಬರುತ್ತೆ, ಅದು ಎಚ್ಚೆತ್ವಾಗಿ ಬರುತ್ತೆ. ಮತ್ತೆ ಮನಸ್ಸೃಪ್ತಿ ಕೊಡೋದು ಹಣ್ಣು, ಪರಂಗಿ ಹಣ್ಣು ಆಗ್ಬೋದು, ಚಕ್ರಮುನಿ ಸೊಪ್ಪು ಆಗ್ಬೋದು, ನುಗ್ಗೆ ಸೊಪ್ಪು ಆಗ್ಬೋದು, ಈ ಥರದ ಇವೆಲ್ಲ ಸೊಪ್ಪು, ಮತ್ತೆ ತಿನ್ನಕಣ್ಣು, ಎರಡೆಡ್ ಮೂಸಂಬಿ ಆಗ್ಬೋದು, ಈ ಥರದ್ದು. ಮತ್ತೆ ಈಗ ಜಾಯಿಕಾಯಿ ಮಾಡೋಕ್ಕೆ ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಆ ಜಾಯಿಕಾಯಿ ಎಲ್ಲನ್ನು ಕ್ಲಿಯರ್ ಮಾಡ್ಬೇಕಾದ್ರೆ ಇನ್ನೊಂದು ವರ್ಷ ಬೇಕು ಸರ್. ಎಲ್ಲ ಒಂದು ವರ್ಷ ಆದರೆ ಒಂದೇ ಹೊಲದಲ್ಲಿ 12 ಬೆಳೆ ಅಂತ ನನ್ನ ಲೆಕ್ಕಾಚಾರ. ಈರುಳ್ಳಿ, ಬೆಳ್ಳುಳ್ಳಿ, ಸೊಪ್ಪಲ್ಲಿ 3-4 ವೆರೈಟಿ ಈ ಥರ ಮಾಡಬೇಕು. ಜೊತೆಗೆ ಏನಪ್ಪ ಅಂದರೆ ಯಾವುದೇ ಇದಾದ್ರೂ ನನ್ನ ಹೊಲದಲ್ಲಿ ಬೆಳೆದು ನಾನು ತಿನ್ನಬೇಕು, ನಮಗೆ ಬಂದವರ್ಗು ಅದೇ ರೀತಿ ಏನಾದ್ರು ಬಂದಾಗ ಏನಾರು ಅವ್ರಿಗೂ ಕೊಡೋ ಥರ ಒಂದು ವ್ಯವಸ್ಥೆ ಇರಬೇಕು. ಈಗ ಮನೆಗೆ ಹೋದ್ರೆ ಒಂದು ಕಾಫಿ ಟೀ ಕೊಡ್ಬೋದು, ಊಟ ಕೊಡ್ಬೋದು, ಆಕಸ್ಮಿಕವಾಗಿ ಬಂದವ್ರಿಗೆ ಏನು ಕೊಡ್ಬೋದು, ಆ ಒಂದು ನಿಟ್ಟಿನಲ್ಲಿ ಇಷ್ಟೆಲ್ಲನ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಇನ್ನು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ದೀರಿ, ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನ ನಿಮ್ಮ ಕೃಷಿ ಭೂಮಿಯಲ್ಲಿ ಮಾಡಿಕೊಂಡಿದ್ದೀರಿ. ಮೀನು ಕೃಷಿಯ ಒಂದು ಪ್ರಯತ್ನನೂ ಮಾಡಿದ್ದೀನಿ ಅಂತ ಹೇಳಿದ್ರಿ, ಹೇಳಿ ಆ ಬಗ್ಗೆ ಏನು ನಿಮ್ಮ ಅನುಭವ ಸರ್? ಮೀನು ಕೃಷಿ ಮಾಮೂಲಿ ನಮ್ಮ ಕೇರ್ಪೇಟೆ ಮೀನುಗಾರಿಕೆ ಇಲಾಖೆಗೆ ಹೋದಾಗ ಅವರು 2 ಜಾತಿ ಮೀನು ಕೊಟ್ಟಿರ್ತಾರೆ, ಕಾಟ್ಲಾ ಮತ್ತೆ ರೋಹ ಅಂತ ಏನೋ ವೆರೈಟಿ ಕೊಡ್ತಾರೆ ಸರ್. ಅಲ್ಲಿ 5-6 ತಿನ್ ಕೊಡ್ತಾರೆ. ಸೊ 5-6 ತಿನ್ ತಂದು ಬಿಡ್ತೀನಿ. ಬಿಟ್ಟಾಗ ಅವಕ್ಕೆ ಏನಪ್ಪ ಅಂದ್ರೆ ಮಾಮೂಲಿ ಏನ್ ಸಿಗುತ್ತೆ ನಮ್ಮ ಮನೇಲಿ ವೇಸ್ಟ್, ಈ ಅನ್ನ ಸಿಗ್ಬೋದು, ಈ ತರ ವೇಸ್ಟ್ ಏನೋ ಸಿಗ್ತಂತ ಸಂದರ್ಭದಲ್ಲಿ ಅಲ್ಲಿ ಹಾಕ್ತಿವಿ, ಮತ್ತೆ ಇನ್ನೇನಾರು ಹಣ್ಣಲ್ಲಿ ಏನೋ ವೇಸ್ಟ್ ಆದಂತ ಹಣ್ಣು ಸಹ ಅಲ್ಲಿ ಹಾಕಿರ್ತೀವಿ. ಅದು ಒಂದು ನೀರು ಯೂಸ್ ಆಯ್ತದೆ, ಆ ಮೀನು ಇದಾಗುತ್ತೆ. ಆ ಮೀನ್ ಏನಪ್ಪ ಅಂದ್ರೆ ಅಲ್ಲೊಂದು ಸಮಸ್ಯೆ ನನಗೆ ಕಾಡೋದು ಒಂದಿಷ್ಟೇ, ಜನಗಳು ಬಂದ್ರೆ ಅದು ಇದ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಅದು ಯಾವುದೇ ರೀತಿ ಜಾಸ್ತಿ ಪ್ರಚಾರದಲ್ಲಿಲ್ಲ. ಆದರೆ ಅದು ಮೀನು ಹಿಡ್ದಂತೂ ಒಂದು 5-10 ಸಾವಿರ, ಅಲ್ಲೇ ಒಂದು 4 ಸಾವಿರ, 3 ಸಾವಿರ ಈ ಥರ ಆಗಿದೆ. ಮತ್ತೆ ಜೊತೆಗೆ ನನಗೆ ಯಾವಾಗ ಬೇಕಾದ್ರೂ ಅವಾಗ ನೀರ ಪಂಪ್ ಮಾಡಾದ್ಮೇಲೆ ಇಟ್ಕೊಂಡು ಇದು ಮಾಡ್ತೀವಿ. ಆ ಥರ ಒಂದು ವ್ಯವಸ್ಥೆ ಇದೆ ಸರ್. ಬೇಕಾದಾಗ ಹಣ ಪಡ್ಕೊಳ್ಳೋ ಅವಕಾಶ ಇದೆ? ಹಣ ಪಡ್ಕೊಳ್ಳೋ ಅವಕಾಶ ಇದೆ ಸರ್. ಇನ್ನು ಹಾಲಿನ ಉತ್ಪಾದನೆ, ಪಶುಪಾಲನೆ? ಎಮ್ಮೆ ಸರ್, ಇನ್ನೇನೆ ಇದಿಲ್ಲ, ಎಮ್ಮೆ ಮಾತ್ರ ಮನೆ ಯೂಸ್ ಮಾತ್ರ ಬಳಸ್ಕೊತೀವಿ, ಬಟ್ ಅದರಲ್ಲಿ ಬೆಣ್ಣೆ ಇದಾದ ಅಷ್ಟೇನೇನು ಮಾಡ್ತೀವಿ. ಹುಳು ಎತ್ತುಗಳಿದೆಯಾ? ಮಾಮೂಲಿ ಹುಳು ಎತ್ತುಗಳು ದನಗಳಿದೆ ಸರ್. ಯಂತ್ರಗಳೆಲ್ಲ ಎಲ್ಲೆಲ್ಲಿ ಬಳಕೆ ಮಾಡ್ತೀರಿ? ಯಂತ್ರಗಳು ಬ್ರಷ್ ಕಟರ್ ಒಂದೇ ಸರ್, ಸೈಕಲ್ ವೀಲರ್ ಒಂದೇ ಎರಡೇ ಸರ್, ಇನ್ನೇನು ಬಳಕೆ ಮಾಡಲ್ಲ. ಈಗ ನೀವು ಒಂದು ಒಳ್ಳೆ ವಿಚಾರ ಹೇಳಿದ್ರಿ, ಈಗ ಅಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕೀಟಗಳು, ರೋಗಗಳು ಅಥವಾ ಗಿಡದ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಕೆಲವೊಂದು ದ್ರಾವಣಗಳನ್ನ ನೀವೇ ತಯಾರು ಮಾಡ್ಕೋತೀರಾ ಅಂತ ಒಂದೆರಡು ಉದಾಹರಣೆಗಳು ಹೇಳಿ, ಯಾವ್ದಾವ್ದು ಹೆಂಗೆಂಗ್ ಮಾಡಬೇಕು? ಮಜ್ಜಿಗೆ, ಹುಳಿ ಮಜ್ಜಿಗೆನ ತಗೊಂಡೋಗಿ ಹಾಕ್ಬಿಡೋದಕ್ಕೆ ತಮ್ರ ಚುಂಬಾಕಿದ್ದೀನಿ, ಈಗಲೂ ಇದೆ. ರೋಗರ ಅಂತ ಬರೋದು ಔಷಧಿ ಬೇಕಾದ್ರೆ ಮನುಷ್ಯ ಕುಡ್ದು ಬದುಕಬಹುದು, ಬಟ್ ಅದ್ರ ಸ್ಮೆಲ್ ತಡೆದೇ ಬದುಕಕ್ಕಾಗಲ್ಲ. ಹಂಗಾಗಿ ಆ ಒಂದು ಇದನ್ನ ನಾವು ಯಾವ್ದೇ ಕೀಟ ಬಂದಾಗ ಹೊಡಿಬಹುದು. ಹೇಳಿ ಇನ್ನೊಂದ್ಸಲ ಹೇಳಿ. ಮಜ್ಜಿಗೆನ ಮಜ್ಜಿಗೆನ ಹುಳಿ ಮಜ್ಜಿಗೆ ಬರುತ್ತಲ್ಲ, ಮಜ್ಜಿಗೆನ ಒಂದು ಡ್ರಮ್ಗೆ ಹಾಕ್ಬಿಟ್ಟು ಅದಕ್ಕೆ ತಾಮ್ರದ ಚೊಂಬ್ ಬರುತ್ತಲ್ಲ, ತಾಮ್ರದ ಚೊಂಬ ಹಾಕಿರ್ತೀನಿ. ಸೊ ಅದೇನಾಯ್ತದೆ ಅಂದ್ರೆ ತಿಂಗಳ ದಿನಗಳು ಕಳ್ದಂಗೆ ಒಂದು 15 ದಿನ ಆದ್ಮೇಲೆ ಯೂಸ್ ಮಾಡ್ಬೋದು. ನಾನೇನ್ ಮಾಡ್ತೀನಿ, ಅದ್ ಏನ್ ಬಿಟ್ಟು ಸುಮ್ನೆ ಒಂದು 6 ತಿಂಗಳ ಗಂಟೆ ಇಟ್ಟಿರ್ತೀನಿ. ಅದು ಇವತ್ತಿನ ಹೋದ್ರು ಸಹ ರೋಗರ ಕುಡ್ದಂತ ಒಂದು ಕೆಮಿಕಲ್ ಕುಡ್ದಂತ ಮನುಷ್ಯ ಬೇಕಾದ್ರೆ ಬದುಕಬಹುದು, ಅದು ಕುಡಿದ್ರೆ ಬದುಕಕ್ಕಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಷ್ಟೇ ಸ್ಮೆಲ್ ಇದೆ, ಮತ್ತೆ ಅಷ್ಟೇ ರೋಗರಿಗಿಂತ ಸಕ್ಕ ಪಾಯ್ಸನ್ ತರ ಇದೆ. ಅದನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತೀರಿ? ಅದು ನಿಂಬೆ ಗಿಡಕ್ಕೆ ಕೀಟ ಬಂದಾಗ, ಮತ್ತೆ ತೊಗರಿ ಗಿಡಕ್ಕೆ ಇದು ಬಂದಾಗ ಸ್ಪ್ರೇ ಮಾಡ್ತೀನಿ ಸರ್. ಅದಲ್ಲದೆ ಇನ್ನೇನು ಬಾಳೆಹಣ್ಣು, ಬೆಲ್ಲ? ಬಾಳೆಹಣ್ಣು ಬೆಲ್ಲರ ಹಾಕ್ತೀನಿ, ಅದನ್ನು ಒಂದು ಲೀಟರ್ಗೆ 1 ಗ್ರಾಂ ಹಾಕಿದ್ರೆ ಅದನ್ನು ಸ್ಪ್ರೇ ಮಾಡ್ತೀವಿ, ಅದು ಚಿಗುರು ಒಳ್ಳೆ ಚಿಗುರು ಬರುತ್ತೆ ಸರ್. ಬಾಳೆಹಣ್ಣು ಹೆಂಗೆ ಮಾಡೋದು? ಬಾಳೆಹಣ್ಣು ಕಳಿತ ಬಾಳೆಹಣ್ಣ? ಕಳಿತ ಬಾಳೆಹಣ್ಣು ಇರ್ತದೆ ಸರ್. ಆ ಕಳಿತ ಬಾಳೆಹಣ್ಣ 1 ಕೆಜಿಗೆ 1/2 ಕೆಜಿ ಬೆಲ್ಲ ಹಾಕ್ತೀನಿ ಸರ್. ಅದ ಒಂದು ಡಬ್ಬಿಲಿ 10 ದಿನ ಇಟ್ಬಿಡ್ತೀನಿ. ಸೊ 10 ದಿನ ಇಟ್ಟಾಗ ಅದೊಂಥರ ಎಲ್ಲ ಒಂಥರ ಪ್ಲಾಸ್ಟಿಕ್ ಲೋದಲ್ಲಿ ಯೂಸ್ ಮಾಡಲ್ಲ ಸರ್ ಪ್ಲಾಸ್ಟಿಕ್. ಅದ ತೆಗೆದು 1 ಗ್ರಾಂ 1 ಲೀಟರ್ಗೆ ಹಾಕೊಂಡು ಯೂಸ್ ಮಾಡ್ತೀನಿ ಸರ್. ಯಾತಕ್ ಪ್ರಯೋಜನಕ್ಕೆ ಬರುತ್ತೆ? ಅದು ಗಿಡದ ಕುಡಿ ಬರುತ್ತೆ ಸರ್, ಟಾನಿಕ್ ಬದಲು ಅದು ಯೂಸ್ ಮಾಡ್ತಾ ಇದೀನಿ ಸರ್. ಮತ್ತೆ 1 ಕಾಲ್ ಲೀಟರ್ ಅಷ್ಟು ಅಕ್ಕಿ ತೊಳಿತೀವಲ್ಲ, ಅಕ್ಕಿ ತೊಳೆದ ನೀರ 4 ದಿನ ಇಟ್ಟು 1 ಲೀಟರ್ ಹಾಲನ್ನ ಅದಕ್ಕೆ ಹಾಕಿ 10 ದಿನ ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಅದನ್ನ ತೆಗ್ದು 1 ಗಿಡದ ಬುಡಕ್ಕೆ ಪ್ರತಿ 1 ಲೀಟರ್ಗೆ 1 ಮಿಲಿಯಂತೆ, ಒಂದು ತೆಂಗಿನ ಮರಕ್ಕಾದ್ರೆ 1 15 ಲೀಟರ್, ಅಡಿಕೆ ಮರಕ್ಕಾದ್ರೆ 1 4 ಲೀಟರ್ ಈ ಥರ ಆಗ್ತಾ ಇದೆ ಸರ್. ಈಗಲೂ ಇದೆ ಆಲ್ರೆಡಿ ರೆಡಿ ಮಾಡಿರೋದು. ಅದ್ರ ಜೊತೆಗೆ ಮಾಮೂಲಿ ಕೃಷಿ ಇಲಾಖೆಯಿಂದ ಸಿಗುವಂಥ AMC, ಟ್ರೈಕೋಡರ್ಮಾ, ಸುಡೋಮನಸ್ ಈ ಥರದ್ದು ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಗೊಬ್ಬರದ ಖರ್ಚು ಕಡಿಮೆ ಆಗಿದೆ, ಜೈವಿಕ ಗೊಬ್ಬರಗಳನ್ನು ಹೆಚ್ಚು ನೀವು ಬಳಕೆ ಮಾಡ್ತಾ ಇದ್ದೀರಿ, ಜೊತೆಗೆ ಇರೋವಂಥ ಒಂದು ವ್ಯವಸ್ಥೆಯಲ್ಲಿ ಎಷ್ಟು ಸಿಗುತ್ತೋ ಅಷ್ಟನ್ನು ನೀವು ಬಳಕೆ ಮಾಡ್ತಾ ಇದ್ದೀರಿ. ಹೌದು ಸರ್, ಬಳಕೆ ಮಾಡ್ತಾ ಇದ್ದೀರಿ. ಇನ್ನು ಈ ಮಿಶ್ರ ಬೆಳೆಯಲ್ಲಿ ಈ ಮಣ್ಣಿನ ಒಂದು ಫಲವತ್ತತೆಯ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ವರ್ಷದಿಂದ ವರ್ಷಕ್ಕೆ ಬೆಳೆ ತೆಗೀತಾ ಹೋದಂಗೆ ಪೋಷಕಾಂಶಗಳು ಹೆಚ್ಚು ಅಲ್ಲಿ ಬಳಕೆ ಆಗುತ್ತೆ, ಹಂಗಾಗಿ ಅದು ಮರುಪೂರಣ ಆಗಬೇಕು, ಪುನಃ ಅದನ್ನು ತುಂಬಬೇಕು. ಹೇಳಿ ನಿಮ್ಮ ಅನುಭವ ಏನು, ಎಷ್ಟು ಸಲ ಎಷ್ಟು ಗಾಡಿಗಳಷ್ಟು ಈ ರೀತಿಯ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸ್ತೀರಿ, ಮಣ್ಣಿನ ಫಲವತ್ತತೆ ಯಾವ ರೀತಿ ಇದೆ ವರ್ಷ ವರ್ಷಕ್ಕೂ? ಮೊದಲಿಗೆ ಕಬ್ಬೆಲ್ಲ ಬೆಳೀತಿದ್ರೆ ಕಬ್ಬನ್ ತರ್ಗ ಅಲ್ಲೇ ಬಿಡ್ತಿದ್ರೆ ಯಾವ್ದು ಬೆಂಕಿ ಹಾಕ್ತಿತ್ತಿಲ್ಲ. ಆ ಬೆಂಕಿ ಹಾಕ್ತೇನೆ ಇದ್ದಂತ ಸಂದರ್ಭದಲ್ಲಿ ಆ ಕಬ್ಬನ್ ತರ್ಗಿನ ಜೊತೆಗೆ ಮಾಮೂಲಿ ರಾಸಾಯನಿಕ ಗೊಬ್ಬರ ಹಾಕ್ತಿದ್ದೊ, ಆ ಒಂದು ಎಕರೆಗೆ 1-2 ಗಾಡಿ 3 ಗಾಡಿ ತರ ಮನೆ ಗೊಬ್ಬರ ಹಾಕ್ತಿದ್ದೋ. ಅದು ಕಬ್ಬೆಲ್ಲನ ಈಗ ಬಿಟ್ಟಮೇಲೆ ನಮ್ಮಲ್ಲಿರೋಂಥ ನಮ್ಮಲ್ಲಿ ಲಭ್ಯ ಇರೋದು ಕನಿಷ್ಠ ಅಂದರೆ 1-6-8 ಗಾಡಿ ಅಷ್ಟೇ ಗೊಬ್ಬರ ಇತ್ತಿತ್ತು. ಈಗ ಆ ಗೊಬ್ಬರಕ್ಕೂ ಒಂದು ಯೋಚನೆ ಮಾಡಿದೆ, ಏನಪ್ಪ ಅಂದರೆ 1 ದಿನ ಗೊಬ್ಬರನೇ ಇಲ್ಲವಂಥವು ಹಾಕಿ ಅದು ಕೊಳ್ತಿ ಒಣಗಿ ಆ ಒಂದು ಗೊಬ್ಬರ ತಂದು ಹಾಕೋದ್ರಿಂದ ಬರ ಫಲವತ್ತತೆ ಹೆಂಗೆ, ಮತ್ತು ಅದಕ್ಕೆ ಲೇಬರ್ ಚಾರ್ಜ್ ಎಷ್ಟು, ಅದು ಇನ್ ಟೈಮ್ಗೆ ಹಾಕೋಕ್ಕಾಗದ, ಹೊರಗಡೆಯಿಂದ ನಾನು ಗೊಬ್ಬರ ಪರ್ಚೇಸ್ ಮಾಡಿ ತಂದು ಹಾಕಿದ್ರು, ಆ ಗೊಬ್ಬರದಲ್ಲಿ ಏನು ಸಮಸ್ಯೆ ಜಾಸ್ತಿ ಏನಪ್ಪ ಅಂತಂದ್ರೆ ಈಗೆಲ್ಲ ರೋಡ್ ಸೈಡಲ್ಲೆಲ್ಲ ಹಾಕಿರ್ತಾರೆ, ತುಂಬ್ಕೊಂಡ್ಬಂದು ಹಾಕಿರ್ತೀನಿ, ಅಲ್ಲಿ ಯಾವ ಕಳೆ ಬೀಜ, ಕಾಂಗ್ರೆಸ್ ಗಿಡ ಆಗ್ಬೋದು, ಬೇರೆ ಗಿಡ ಎಲ್ಲ ಹುಟ್ಟಿ ಉದ್ರಿ ಅದೆಲ್ಲ ಒಣಗಿ ಇದಾಗಿರ್ತದಲ್ಲಿ ಅಂತ ಒಂದು ಕ್ವಾಲಿಟಿ ಇದು ಇರಲಿಲ್ಲ ಸರ್, ನನ್ನ ಒಂದು ಅಭಿಪ್ರಾಯ, ಬೇರೆದಂಗೆ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಅವತ್ತಿನ ದಿನದ ಏನ್ ಸಗಣಿ ಬೀಳುತ್ತೆ ಆ ಸಗಣಿ ಅವತ್ತು ದಿನನೇ 7 ಡ್ರಮ್ ಇಟ್ಟಿದ್ದೀನಿ, ಎಲ್ಲಾ ಡ್ರಮ್ಗೂ ಹಾಕ್ಬಿಡ್ತೀನಿ, ಡ್ರಮ್ಗೆ ಹಾಕಿ 2 ಕೆಜಿ ಬೆಲ್ಲ ಹಾಕ್ತೀನಿ, 2 ಕೆಜಿ ಬೆಲ್ಲ ಹಾಕ್ಬಿಟ್ಟು ಗಂಜಲ ಎಷ್ಟು ಸಿಗುತ್ತೆ ಗಂಜಲ ಹಾಕ್ತೀನಿ, ಅದು ಗಂಜಲ ಅಂತೂ ಇಷ್ಟೇ ನಿಖರವಾಗಿ ಅಂತೂ ಸಿಗಲ್ಲ, ಯಾಕಂದ್ರೆ ಪ್ರತಿದಿನ ಅಷ್ಟೇ ನಿಖರವಾಗಿ ಸಿಗಲ್ಲ. ಅದ್ರ ಜೊತೆಗೆ ಏನ್ ಮಾಡ್ತೀನಿ, ದ್ವಿದಳ ಧಾನ್ಯ ಚಿಕ್ಕದ್ರೆ ನಮ್ಮಲ್ಲಿ ಏನಾರು ಕಾಳು ಏನಾರು ಹುಳ ಆಗಿದ್ರೆ ಅದ ಹಾಕ್ತೀನಿ, ಇಲ್ಲ ಇನ್ನ ಹಾಕಲ್ಲ. ಪ್ರತಿ ಗಿಡಕ್ಕೂ ಪ್ರತಿಯೊಂದು ಗುಣಿಗೂ ತೆಂಗಿಗಾದ್ರೆ 1 ಬಿಂದಿಗೆ, ಮಾಮೂಲಿ ಈ ಬಾಳೆ ಈ ತರದ ಹೋಗ್ತಾರೆ 1 ಸ್ವಲ್ಪ ಹಾಕೋಯ್ತೀನಿ. ಹಂಗಾಗಿ ಅದು ನನಗೆ 365 ಅವತ್ತಿನ ದಿನ ಅವತ್ತು ಕೊಡೋದ್ರಿಂದ ನನಗೆ ಮನೆ ಗೊಬ್ಬರದ ಅವಶ್ಯಕತೆನೂ ಬರಲ್ಲ, ಜೊತೆಗೆ ನಮ್ಮ ಹೊಲದಲ್ಲಿ ಕಳೆಯ ಜಲ್ದಿ ಕಟ್ ಮಾಡಲ್ಲ, ಈಗಲೂ ಅದೇ ಒಣಗಿದೆ, ಒಂದು ನಡಿನುದ್ದನೇ ಕಳೆ ಬಿಡ್ತೀನಿ, ಅದೆಲ್ಲ ಫುಲ್ ಬ್ರಷ್ ಕಟ್ ಕಟ್ ಮಾಡೋದ್ರಿಂದ ಅದೆಲ್ಲ ಬಾಚಿ ಆ ಗುಣಿ ವ್ಯವಸ್ಥೆ ಗುಣಿಯಾಗಿ ಹಾಕೋದ್ರಿಂದ ನನಗೆ ಗೊಬ್ಬರದ ಸಮಸ್ಯೆ ಕಾಡದೇ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ನನ್ನಲ್ಲಿದೆ ಸರ್. ಅವರೇ ಕಳೆ ಬರದೇ ಇರೋ ಹಾಗೆ ವ್ಯವಸ್ಥೆ ಮಾಡಿದ್ದೀರಿ, ಬಂದ್ರೂ ಅದು ಯಶಸ್ವಿಯಾಗಿ ಬಳಕೆ ಮಾಡ್ಕೊಳ್ತಾರ ವ್ಯವಸ್ಥೆ ಮಾಡಿದ್ದೀರಿ. ಈಗ ನಿಮ್ ತಂದೆಯವರು ಏನ್ ಹೇಳ್ತಾರೆ, ಯಾಕಂದ್ರೆ ನೀವು ಒಂದ್ ಕಾಲದಲ್ಲಿ ಇಷ್ಟು ಭೂಮಿ ಇದ್ದು ಸಹ ಅಲ್ಲಿ ಬೆಳೆ ಬೆಳ್ಕೊಳಕಾಗದೆ ಕೂಲಿ ಮಾಡಿ ಜೀವನ ನಡೆಸಬೇಕಾದಂತಹ ಒಂದು ಪರಿಸ್ಥಿತಿ ಇತ್ತು. ಈಗ ನಿಮ್ಮ ಭೂಮಿಯಲ್ಲೇ ಬೇರೆಯವ್ರಿಗೂ ಕೆಲಸ ಕೊಡುವಷ್ಟು ಅವಕಾಶಗಳಿದೆ, ಆದ್ರೂ ಸಹ ನೀವು ಎಷ್ಟು ಗಂಟೆಗಳ ಕಾಲ ಈಗಲೂ ಕೆಲಸ ಮಾಡ್ತೀರಿ, ಏನ್ ಅನುಭವ, ನಿಮ್ ತಂದೆಯವರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಸರ್, ನಮ್ ತಂದೆಯವರು ಬೆಳಿಗ್ಗೆ 6 ಗಂಟೆವರೆ ಸಾಯಂಕಾಲ 6 ಗಂಟೆವರೆಗೂ ಮನೆಗೆ ಬರಲ್ಲ ಅವರು. ಈಗಿನಿಂದಲ್ಲ ಅವರು ಚಿಕ್ಕದ್ರಿಂದ ಅದೇ ತರ, ಅಂದ್ರೆ ಕೂಲಿ ಕೆಲಸ ಬಿಟ್ರೆ ಜಮೀನ್ ಹತ್ರ, ಈಗ ನಾವು ಕೂಲಿ ಕೆಲಸ ಬಿಟ್ಟು ಯಾವಾಗ ಜಮೀನ್ ಹಿಡಿದಿದ್ವಿ, ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆಗೆ ಮನೆಗೆ ಬರೋದು. ಯಾವುದೇ ನೆಂಟರು ಮನೆಗೆ ಹೋಗ್ಬೇಕು ಇಲ್ಲ ಅಲ್ಲೆಲ್ಲೋ ಟೀ ಬೋರ್ಡ್ ಯಾವುದೇ ಒಂದು ಇದಿಲ್ಲ ಅವ್ರದ್ದು, ಅವ್ರು ನೀರೈಸ್ಕೊಂಡು. ನಾವು ಬೆಳಿಗ್ಗೆ ಮಾರ್ನಿಂಗ್ ಹೋದ್ರೆ 12 ಗಂಟೆ 1 ಗಂಟೆ ಗಂಟ ಮಾಡ್ತೀವಿ, ಕೆಲವರ ಹೊರಗಡೆ ಏನ ಕೆಲಸ ಇದ್ದಾಗ ಹೋಗ್ತೀನಿ ಸರ್. ಈ ಬೆಳೆಗಳಿಗೆಲ್ಲ ಮಾರುಕಟ್ಟೆ ಯಾವ ತರ ಮಾಡ್ಕೊಂಡಿದ್ದೀರಿ ನೀವು? ಸರ್, ಈಗ ಜೀನೇನ್ ಬಳೆಗಡೆ ಇತ್ತು, ಜೀನೇನ್ ಬಳೆಗಡೆ ಇದ್ದಾಗ 6 ರೂಪಾಯಿ ಕೆಜಿ ಕೇಳಿದ್ರು, 8 ರೂಪಾಯಿ ಕೇಳಿದ್ರು, 10 ರೂಪಾಯಿ ಕೇಳಿದ್ರು. ಎಷ್ಟು 10 ರೂಪಾಯಿ ಸರ್, 4 ಗುಣೆ ಕಡಿದು 10 ರೂಪಾಯಿ ಕೊಟ್ಟೆ, ಇನ್ನು 4 ಗುಣೆ 6 ರೂಪಾಯಿ ಕೇಳಿದ್ರು. ನಾನು ಏನ್ ಮಾಡ್ಕೊಳ್ಳೋದು ಅಂತ ಒಂದು ಯೋಚನೆ ಮಾಡ್ತಿದ್ದೆ. ಅವಾಗ ನಮ್ಮೂರಿನಲ್ಲಿ ಒಬ್ಬರಿಗೆ ಅದು ಒಂದು ಗೊನೆಯಲ್ಲಿ ಹಣ್ಣಾಗತ್ತ ಅನ್ಕ ಸುಮ್ಮನಿದ್ದೆ. ಒಂದು ಗೊನೆಯಲ್ಲಿ ಹಣ್ಣಾಯ್ತು ಅಂದಾಗ ಅದ ತಗೊಂಡೋಗಿ ಮನೇಲಿ ಇಟ್ಟೆ. ಮನೇಲಿ ಇಟ್ಬಿಟ್ಟು ಏನ್ ಮಾಡಿದ್ರೆ ಕುಯ್ದು ಬಿಟ್ಟು ಕೆಡಕ್ಕೆ ಗೋಣಿಚೀಲ ಬರುತ್ತಲ್ಲ, ಗೋಣಿಚೀಲ ಮಾಡಿಬಿಟ್ಟು ಅದ್ರ ಮೇಲೆ ಇಟ್ಟಾದ್ಮೇಲೆ ಮೇಲೆ ಗೋಣಿಚೀಲ ಮುಚ್ಚಿದೆ. ಸೊ ಹಣ್ಣಾದಾಗ ಒಬ್ಬರಿಗೆ ಒಂದು ಕೆಜಿಗೆ ಬರೀ 15 ರೂಪಾಯಿ ಬೆಲೆಯಲ್ಲಿ ಒಬ್ರು ಕೊಟ್ಟು ಅವ್ರಿಗೆ ಹೇಳಿ ಅವ್ರಿಗೆ ಈಗ ಆ ಹಣ್ಣು ಬತ್ತಾ ಇದಂಗೆ ಮೊದ್ಲೇ ನಮ್ಗೆ ಕೊಡಿ ಅಂತ ಇದು ಮಾಡ್ತಾರೆ ಸರ್. ಮಾರ್ಕೆಟಲ್ಲಿ 20 ರೂಪಾಯಿ ಔಷಧಿ ಎಲ್ಲ ಹೊಡೆದಿರ್ತಾರೆ, ನಮ್ದು ಯಾವುದೇ ರೀತಿ ಔಷಧಿ ಇಲ್ಲದೆ ಇರೋದ್ರಿಂದ ಹಣ್ಣು ರುಚಿಯಾಗಿರೋದ್ರಿಂದ ಇವ್ರಿಗೆ ಕೊಡೋಕೆ ಹಣ್ಣು ಸಾಲ್ತಾ ಇಲ್ಲ. ಅಂದ್ರೆ ನೀವು ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡ್ರಿ ಮಾರುಕಟ್ಟೆಯಲ್ಲಿ, ಆಮೇಲೆ ನೇರವಾಗಿ ಮಾರುಕಟ್ಟೆ ಗ್ರಾಹಕನಿಗೆ ಆಮೇಲೆ ಅದೊಂದು ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಅದರಲ್ಲಿ ಒಂದಿದ್ದು ಪ್ರಾಬ್ಲಮ್ ಸಾಲ ಕೆಜಿ ಮೆಥಡ್. ಈಗ ಒಂದು 40 ಕೆಜಿ 300 ಹಾಕಿದ್ರೆ 40 ಕೆಜಿ ಕೊನೆ ಬರುತ್ತೆ, ನಮ್ದು ಅಷ್ಟು ಬರಲ್ಲ. 10 ಕೆಜಿ 12 ಕೆಜಿ ಹೈಯೆಸ್ಟ್ 25 ಕೆಜಿ ಬಂದದೆ ಮೊದಲನೇ ವರ್ಷ ಆಗಿರೋದ್ರಿಂದ. ಹಂಗಾಗಿ ನನ್ಗೆ 10 ಕೆಜಿ ಬಂದ್ರು ನನ್ಗೆ ಮಾರ್ಕೆಟ್ ಬೆಲೆ ಲೆಕ್ಕಂದಾಗ ಲಾಸ್ ಆಗೋದಿಲ್ಲ. ಜೊತೆಗೆ ಗ್ರಾಹಕನಿಗೂ ಅಷ್ಟೇ, ಮಾರ್ಕೆಟ್ ಅಲ್ಲಿ ಅದೆಲ್ಲ ಮಾಡಿ 20 ರೂಪಾಯಿ ಕೊಡ್ತಾನೆ ತಿನ್ನ ಬದಲು 15 ರೂಪಾಯಿಗೆ ಸಿಗ್ತದಲ್ಲ. ನೀವು ನಿಮ್ಮದೇ ಆದ ಒಂದು ಮಾರುಕಟ್ಟೆಯನ್ನು ವ್ಯವಸ್ಥೆ ಮಾಡ್ಕೊಂಡ್ರಿ, ಅದು ಗ್ರಾಹಕರನ್ನ ನೀವು ಪಡ್ಕೊಂಡಿದ್ದೀರಾ. ಈಗ ಇನ್ನು ಯಾವ್ದೆಲ್ಲ ಬೆಳೆಗೆ ಆ ತರ ಗ್ರಾಹಕರನ್ನ ನೀವು ಈಗಾಗಲೇ ಗುರುತಿಸಿದ್ದೀರಾ ಅಥವಾ ಸಿಕ್ಕಿದ್ದಾರೆ? ಅಂದ್ರೆ ಇನ್ನ ಸೊಪ್ಪಾಕರ್ ಸೊಪ್ಪನ್ನು ಸಹ ಮರ ಒಂದು ವ್ಯವಸ್ಥೆ ಇದೆ. ಇನ್ನು ಯಾವ್ದೇ ಇನ್ನು ಯಾವ್ದು ಅಂತ ಫಲ ಬರ್ತಾ ಇಲ್ಲ, ತಿಂಗ್ ಒಂದ್ ಬಿಟ್ರೆ ಇನ್ನು ಯಾವ್ದಲ್ಲ, ತಿಂಗ್ ಮಾಮೂಲಿ ಲೀಸ್ಗೆ ಹಾಕ್ಬಿಡ್ತೀನಲ್ಲ, ಹಂಗಾಗಿ ಬೇರೆ ಇನ್ನು ಏನು ಬೆಳೆ ಆಗಿ ಇದ್ ಮಾಡಿಲ್ವಲ್ಲ ಸರ್. ಆದಾಯ ಖರ್ಚು ಒಟ್ಟಿನಲ್ಲಿ ನಿಮ್ಗೆ ಲಾಭದಲ್ಲೇ ಇದ್ದೀರಾ ನೀವು? ಈ ವರ್ಷ ಎಲ್ಲಾ ವರ್ಷಕ್ಕೆ ಒಂದ ನಾನು ಕ್ಲೀನ್ ಆಗಿ ವ್ಯವಸಾಯ ಮಾಡಕ್ ಹಿಡಿದು 2006 2006 ಅಪ್ ಟು ಇಲ್ಲಿವರೆಗೆ ಲೆಕ್ಕ ತಂದಾಗ ಈ ವರ್ಷ ಮಾತ್ರ ಅತ್ಯುನ್ನತವಾದಂತ ಒಂದು ಆದಾಯದ ನಿರೀಕ್ಷೆ ಮಾಡ್ಕೊಂಡೆ ಅದರ ಸಫಲತೆ ಹೊಂದಿದ್ದೀನಿ ಸರ್. ಇನ್ನು ಇಲಾಖೆಯವರು ಸಂಶೋಧನಾ ಸಂಸ್ಥೆಗಳವರು ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರ್ತಾರೆ. ಹೊಸ ಹೊಸ ಬೆಳೆಗಳಾಗ್ಬೋದು ಅಥವಾ ಇರುವಂತಹ ಬೆಳೆಗಳಲ್ಲಿ ಹೊಸ ತಳಿಗಳು ಕೃಷಿ ಕ್ರಮಗಳು ಆ ಥರದ್ದು ಏನಾದರೂ ಒಂದು ಸಂಘ ಸಂಸ್ಥೆಗಳು ನಡೆಸುವಂತಹ ಕಾರ್ಯಾಗಾರಗಳಿಗೆ ಹೋಗಿ ತಿಳ್ಕೊಂಡು ಅಳವಡಿಸಿಕೊಂಡಿದ್ದು ಇದೆಯಾ ಏನಾದರೂ? ಇದೆ ಸರ್. ಈಗ ವಿ ಸಿ ಫಾರಂ ಅಲ್ಲಿ ಯಾವ್ದಾದ್ರು ಒಂದು ಟ್ರೈನಿಂಗ್ ಅಂದ್ರೆ ಹೋಯ್ತೀವಿ. ಈ ಕೃಷಿ ಡಿಪ್ಲೊಮಾ ಅಂತ 1 ವರ್ಷದ ಕೋರ್ಸ್ ಮಾಡಿದ್ರು, ಅದಕ್ಕೂ ಅದನ್ನು ಮುಗಿಸ್ತೋ. ಅದಾದ್ಮೇಲೆ ಮಾಮೂಲಿ ಎಲ್ಲಾದ್ರೂ ಫೀಲ್ಡ್ ವಿಸಿಟ್ ಹೋಗೋ ಕರ್ಕೋದಾಗ ಹೋಗ್ತೀರಾ. ಮತ್ತೆ ಕೃಷಿ ಇಲಾಖೆಯವರು ಕರ್ಕೋದ್ರ ಜೊತೆಗೆ ನನ್ಗೆ ಯಾವ್ದಾರ ರೈತ ಏನಾರ ಮಾಡವನೆ ಅಂತ ಅಂದ್ರೆ ಅದು ಎಷ್ಟೇ ಕಿಲೋಮೀಟರ್ ಆಗ್ಲಿ ಅಲ್ಲಿ ಹೋಗ್ಬೇಕು, ಅದ್ ಏನ್ ಮಾಡೋನೆ ಅಲ್ಲಿ ಏನ್ ಅಳವಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾತಾಡಿ ಅದ್ ಅಳವಡಿಸ್ಕೊಳಕ್ ಇಷ್ಟಪಡ್ತೀನಿ ಸರ್. ಅದರಿಂದ ಅನುಕೂಲ ಆಗಿದೆ, ಅನುಕೂಲ ಆಗಿದೆ. ಜೊತೆಗೆ ಇನ್ನೊಂದು ಇದ್ರಲ್ಲಿ ಹೇಳ್ಬೇಕಾದಂತ ಮಾಹಿತಿ ಏನಪ್ಪಾ ಅಂದ್ರೆ 100 ಗ್ರಾಮ್ ರಾಗಿ ತಕೊಂಡು 1 ಎಕರೆ ನಾಟಿ ಮಾಡಿ 10 ಕ್ವಿಂಟಲ್ ರಾಗಿ ತಗಿದ್ದೀನಿ. ಅದೇನದು 100 ಗ್ರಾಮ್ ಹಂಗ ತಗೊಂಡಿದ್ದು ಸುಮ್ನೆ? 100 ಗ್ರಾಮ್ ಅದು ಅಂದ್ರೆ ನಾವೇ ಇನ್ನೊಬ್ರು ನಿಂಗರಾಜು ಅಂದ್ಬಿಟ್ಟು ನಮ್ ಸ್ನೇಹಿತರು ಮಡನ್ಕೊಡಿಯವರು ವಿ ಸಿ ಫಾರಂ ಮಂಡ್ಯಕ್ಕೆ ಹೋಗಿದ್ದು. ಅಲ್ಲಿ ಸೈಂಟಿಸ್ಟ್ ರಾಜಣ್ಣವರು ಅಂತ ಇದ್ರು ಭತ್ತದ ವಿಜ್ಞಾನಿ. ಅವ್ರ ಎದುರುಗಡೆ ಒಂದು ವೈಟ್ ರಾಗಿ ಇತ್ತು, KMR 340. ಅಲ್ಲಿದ್ದುದೇ ಅದು ಲಭ್ಯತೆ 150 ಗ್ರಾಮ್ ಅಷ್ಟಿತ್ತು ಅಷ್ಟೇನೆ. ಸೀಸನ್ ಮುಗ್ದೋಗ್ಬಿಟ್ಟಿತ್ತು. ಆ ಕೇಳ್ದೋ ಇಲ್ಲ ಕಣಪ್ಪ, ರಾಗಿ ಖಾಲಿ ಆಗದೆ ಅದಷ್ಟೇ ರಾಗಿ ಇರೋದು ನಮ್ಗೆ ಅಂತ ಮಡಿಕೊಂಡಿದ್ದೀನಿ ಸರ್. ಅದ್ ಕೊಡಿ ಸರ್, ನಾನು ಹಾಕ್ತೀನಿ ಹೆಂಗಾರ ಮಾಡಿ ಅಂತ ಹೇಳ್ದೆ. ಸರಿ ಆಯ್ತು, ನೆಕ್ಸ್ಟ್ ತಾರೀಕು ಬಿತ್ತನೆ ಆಯ್ತದೆ, ತಕೋಗಿ ನಿನ್ ಸ್ವತಃ ಒಂದ್ 10 ಕೆಜಿ ಅಷ್ಟು ಬಿತ್ತನೆ ಮಾಡ್ಕೊನಿ ಅಂದ್ರು. ಮನೆಗ್ ತಂದಿದ್ ಹೆಂಗ್ ಮಾಡೋದು, ಇರೋದಿಷ್ಟು 100 ಗ್ರಾಮ್ ರಾಗಿ ಯಾಕ್ರ ಕಳೆ ಬತ್ತ ಕೊಂಡವ್ರು ನೋಡಿದ್ರೆ ಅಂತ ಹಾಗೆ ಮಾಡಿದ್ರೆ ನರ್ಸರಿ ಕೊಟ್ಟೆ. ಸೊ ಒಂದೊಂದೇ ಕಾಳ್ ರಾಗಿ ಹಾಕಿಸ್ದೆ, 20,000 ರೂಪಾಯಿನ ಬಂತು. ಒಂದೊಂದೇ ನೆಟ್ಟೆ, ಒಂದೊಂದ್ರಲ್ಲಿ 10-15-20 ಚಿಲ್ ಬಂತು, 10 ಕ್ವಿಂಟಲ್ ರಾಗಿ ಆಯ್ತು. ಈಗಲೂ ಅದನ್ನೇ ಯೂಸ್ ಮಾಡ್ತೇನೆ. ಮತ್ತೆ ರಾಗಿನಲ್ಲಿ ನಾನು ಜಾಸ್ತಿ ಬೆಳೆದೆ 1 ಎಕರೆ ಮಾತ್ರ. 1 ವರ್ಷ ಬೆಳೆದ್ರಾಗಿ 3-4 ವರ್ಷ ನಾನು ಊಟ ಮಾಡ್ಕೋತೀನಿ. ಏನಾರ ಆದ್ರೆ ನಮ್ಮ ಹತ್ರದ ಸ್ನೇಹಿತರಿಗೆ 5 ಕೆಜಿ 10 ಕೆಜಿ ತರ ಕೊಡ್ತೀನಿ. ಅಷ್ಟು ಬಿಟ್ರೆ ಅದು ಕಮರ್ಷಿಯಲ್ ಬೆಳೆಯಲ್ಲ ಸರ್. ಬಿಳಿ ರಾಗಿ, ವೈಟ್ ರಾಗಿ, KMR 340. ಮಾರುಕಟ್ಟೆಯಲ್ಲಿ ಏನಿದೆ ಬೆಲೆ ಅದಕ್ಕೆ? ಗೊತ್ತಿಲ್ಲ ಸರ್, ಮಾರ್ಕೆಟ್ ಯಾರಿಗೂ ಮಾರಿಲ್ಲ. ಇನ್ನು ಅಡಿಕೆಗೆ ಯಾವ ತರ ಮಾರುಕಟ್ಟೆ ಮಾಡ್ಕೊಂಡಿದ್ರಿ ನೀವು? ಈಗ ಇನ್ನು ಫಲ ಬಂದಿಲ್ಲ ಸರ್, ಈಗ ನಾಟಿ ಮಾಡಿ ಒಂದ್ 2 ವರ್ಷ ಆಗಿದೆ. ಆಮೇಲೆ ಬೇಕಾದ ಸಸಿಗಳನ್ನ ನೀವೇ ಮಾಡ್ಕೊಳ್ಳೋದು ಅಥವಾ ಸಸ್ಯ ಕ್ಷೇತ್ರಗಳನ್ನ ಪಾಲನೆ ಮಾಡೋದು ಅದೇನಾದ್ರು ಇದೆಯಾ? ನಾವು ಅಡಿಕೆ ಮಾತ್ರ ನಾನೇ ಸಸಿ ಮಾಡ್ಕೋತೀನಿ. ಅಡಿಕೆ ಹೊರಟೋಗಿ ಅಲ್ಲಿ ಯಾರ್ದಾರ ಒಳ್ಳೆ ತೋಟ, ಈಗ ಶಿವಮೊಗ್ಗನೋ ತೀರ್ಥಳ್ಳಿಗೆ ಹೋಗಿ ಒಳ್ಳೆ ತೋಟ ನಾನೇ ನೋಡ್ಕೊಂಡು ಅದೇ ಮರದ ಕೆಡಿಸ್ಕೊಂಬಂದು ಅದ ಆ ಬೀಜ ಹಾಕೊಂಡು ನಾನೇ ಮಾಡ್ಕೋತೀನಿ. ಇನ್ನ ಅದು ಉಳಿದ್ರಿಂದ ಇನ್ ಯಾವ್ದು ಸಸಿ ನಾನು ಮಾಡ್ಕೋತಾ ಇಲ್ಲ. ತೆಂಗಿನ ಸಸಿ ನಮ್ಮ ಮಾಮೂಲಿ ಲೋಕಸರ ಅಲ್ಲಿಂದ ತಂದಿದ್ದೀನಿ. ಅದರಲ್ಲಿ ತೆಂಗಲ್ಲು 4 ವೆರೈಟಿ ಇದೆ, ಮಾಮೂಲಿ ನಮ್ಮ ನಾಟಿ ಇದೆ, ಅದು ಬಿಟ್ರೆ D into T ಇದೆ, ಎಳ್ನೀರು ಗ್ರೀನ್ ಇದೆ, ಎಳ್ನೀರು ಆರೆಂಜ್ ಇದೆ, ಆತರ ಬೇರೆ ಬೇರೆ ವೆರೈಟಿಗಳನ್ನ ಇದೆ. ಮತ್ತೆ ಅದು 3 ವರ್ಷ 6 ತಿಂಗಳಿಗೆ ಫಲನು ಬಂತು, ಅದನ್ನು ಎಳ್ನೀರ್ಗೆಲ್ಲ ಯೂಸ್ ಮಾಡ್ಕೊ ಮಾರಾಟ ಮಾಡ್ತಾ ಇದೀವಿ. ಎರಡು ಮೂರು ಉದ್ದೇಶ ಇಟ್ಕೊಂಡು, ಒಂದು ಕಾಯಿ ಆಗ್ಬೋದು, ಎಳ್ನೀರ್ ಆಗ್ಬೋದು, ಇದೆಲ್ಲ ಈ ತರ ನೀವು ಹೊಸ ಹೊಸ ಬೇರೆ ಬೇರೆ ತಳಿಗಳನ್ನ ಹಾಕಿದ್ದೀರಿ. ಇನ್ನು ನಾವು ಈ ಹಣ್ಣಿನ ಗಿಡಗಳು, ಅದು ಸಹ ಸಾಕಷ್ಟು ತಳಿಗಳಿದೆ. ಅಂದ್ರೆ ಇಲ್ಲಿ ಆರ್ಥಿಕ ದೃಷ್ಟಿಗಿಂತ ಬೆಳೆ ವೈವಿಧ್ಯತೆ ಬೇಕು ಅಂತ ನೀವು ಹೇಳ್ತಾ ಇರೋದು? ಆರ್ಥಿಕ ದೃಷ್ಟಿಗೋಸ್ಕರನೇ ಮಾಡಿರೋದು, ಯಾಕೆಂದ್ರೆ ಇಲ್ಲಿ ನಮ್ಮ ಒಂದು ವೆದರ್ಗೆ ಅಂದ್ರೆ ನಮ್ಮ ಭೂಮಿಗೆ ಅದು ಯಾವ ತರ ರೆಸ್ಪಾನ್ಸ್ ಮಾಡುತ್ತೆ, ಒಂದು ಕಿತ್ಲಿ ಆಗ್ಬೋದು, ವೆರೈಟೆಡ್ ಮೂಸಂಬಿ ಆಗ್ಬೋದು, ಇದಾಗ್ಬೋದು, ಫಲವೆಲೆ ಆಗ್ಬೋದು, ಈ ತರ ಯಾವ್ದು ಇದ ರೆಸ್ಪಾನ್ಸ್ ಮಾಡೋದು, ಮತ್ತೆ ಪ್ಯಾಸನ್ ಫ್ರೂಟ್ ಆಗ್ಬೋದು, ಈ ತರ ನಾವು ತಿನ್ಕತ್ತೀವಿ ಒಂದು ಗಿಡದಲ್ಲಿ, ಅದೇನಾರ ಅದು ಚೆನ್ನಾಗೆ ಬೆಳೆ ನಮ್ಗೆ ರೆಸ್ಪಾನ್ಸ್ ಮಾಡ್ತು ಅಂದಾಗ ಅದನ್ನು ಈಗ ಇವೆಲ್ಲ ಅಡಿಷನಲ್ ಕಮರ್ಷಿಯಲ್ ಮಾಡ್ಕೋಬಹುದಲ್ಲ ಸರ್, ಆ ಒಂದು ಉದ್ದೇಶದಿಂದ ಟ್ರೈ ಮಾಡಿ ಮಾಡ್ತಿದ್ದೀನಿ ಸರ್. ಏನು ಕುರಿ ಮೇಕೆ ಇವುಗಳ ಸಾಕಣೆಯಲ್ಲಿ ಏನ್ ಅನುಭವ? ಕುರಿ ಮೇಕೆಲಿ ಮಾಮೂಲಿ ಏನ್ ಸಿಗುತ್ತೆ ನಮ್ಮಲ್ಲಿ ಮೇವು, ಅದರಿಂದ ಸಾಕೋದ್ರಿಂದ ಜಾಸ್ತಿ ತಿಂಡಿ ಖರ್ಚು ಇಲ್ಲದೆ ಇರೋದ್ರಿಂದ ವರ್ಷದಲ್ಲಿ ಒಂದ 3 ವರ್ಷದಂಗೆ ಒಂದು ವಾತ್ಮರಿ ತರ್ತೀವಿ, ಒಂದ್ 14,000 ಕೊಟ್ಟಿ ಒಂದ 4 ತತ್ತೀನಿ, 50,000 ರೂಪಾಯಿ ಮಾರ್ಕತೀನಿ. ಅದೇನಪ್ಪಾ ಅಂದ್ರೆ ನನ್ನ ಒಂದು ಅನುಭವ, ಒಂದು ನಾವು ಉಪಯೋಗಿಸುವಂತ ಒಂದು ಹಬ್ಬ ಹುಣ್ಣಿಮೆಗಳಿಗೆ ಒಂದು ದಿನ ಒಂದ ವಾರ ಒಂದು ಈ ತರ ಮಟನ್ ತಿನ್ನೋ ಒಂದು ಉದ್ದೇಶದಿಂದ ಒಂದು ಖರ್ಚು ಅದು ಮೇಂಟೈನ್ ಮಾಡ್ತಿದ್ದಂತ ಒಂದ್ ಲೆಕ್ಕಾಚಾರ. ಎರಡನೇ ಲೆಕ್ಕಾಚಾರ ಏನಪ್ಪಾ ಅಂದ್ರೆ 1 ರಿಂದ 2 ಎಕರೆ ರಾಗಿನ ಒಬ್ಬ ರೈತ ಬೆಳೆದು ಉತ್ತಿ ಬಿತ್ತಿ ಒಂದು ಮಾರ್ಕೆಟ್ ಮಾರಾಟ ಮಾಡಿದ್ರೆ ಅದ್ರಲ್ಲಿ ಆದಾಯಕ್ಕಿಂತ ಹೆಚ್ಚು ನಿರೀಕ್ಷೆ ಇದೆ ಅನ್ನೋದು ಒಂದು ಅನುಭವದ ಒಂದು ಇದರಿಂದ ಸರ್. ವಿಶೇಷವಾಗಿ ಖರ್ಚು ಏನಿರಲ್ಲ ಅಂತ ಒಂದು ವಿಶೇಷವಾಗಿ ಏನು ಖರ್ಚು ಇರಲ್ಲ ಸರ್. ಆಮೇಲೆ ನಮ್ಮಲ್ಲಿ ಈಗ ಬಾಳೆಗಡಿ ಆಗ್ಬೋದು, ಈಗ ಒಂದು ಸೊಪ್ಪಾಗ್ಬೋದು, ಇವೆಲ್ಲ ವೇಸ್ಟ್ ಆಯ್ತದ್ರ ಅದರಿಂದ ಅದಕ್ಕೊಂದು ಯೂಸ್. ಮತ್ತೆ ಅದ್ರ ಕಸ ಬೀಳುತ್ತಲ್ಲ ಅದು ಒಂದು ತೆಂಗಿನ ಗಿಡಕ್ಕೆ ಆದ್ರೂ ಅಲ್ಲಿ ಒಂದು ಕಾಯಿ ಉತ್ಪತ್ತಿ ಆಗುತ್ತದೆ, ಒಂದು ನಂಬಿಕೆ, ಮತ್ತೆ ಅದು ಒಂದು ಸಫಲತೆ ಸರ್. ಇನ್ನು ಈ ತ್ಯಾಜ್ಯಗಳು ನೀವೇನು ಹೇಳಿದ್ರಿ, ಈ ಒಂದು ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಕುರಿ ಮೇಕೆ ಗೊಬ್ಬರ ಆಗ್ಬೋದು, ಇದು ಬಳಕೆ ಆಗ್ಬೋದು. ಕೃಷಿ ತ್ಯಾಜ್ಯಗಳನ್ನು ಸಹ ನಿಮ್ಮ ಭೂಮಿಯಲ್ಲೇ ಬಳಕೆ ಮಾಡ್ತಾ ಇದ್ದೀರಿ? ಅಲ್ಲೇ ಆಗ್ತೀವಿ ಸರ್. ಅದಕ್ಕೆ ಯಾವ್ದಕ್ಕೂ ಬೆಂಕಿ ಹಾಕಿಲ್ಲ, ನಾನು ಬೆಂಕಿ ಹಾಕಿ ನನ್ನ ಭೂಮಿ ಬೆಂಕಿ ಅಂತ ಹಾಕಿ. ಕಬ್ಬನ್ನ ತ್ಯಾಜ್ಯ ಏನ್ ಮಾಡಿದ್ರಿ? ಮತ್ತೆ ಕಬ್ಬನ್ ತ್ಯಾಜ್ಯನ 2 ಪಡಿ ಮಧ್ಯೆ ಬಿಟ್ಬಿಡ್ತಿದೆ, ಅದಲ್ಲೇ ಎಲ್ಲ ಬರ್ನ್ ಆಗೋದು. 2 ವರ್ಷ ಮಾತ್ರ ಕಬ್ಬನ್ ತ್ಯಾಜ್ಯ, 2007-08 ಮಾತ್ರ ನಾನು ಬೆಂಕಿ ಹಾಕಿದ್ದೆ ಅಷ್ಟೇ. ಅದನ್ನ ಈಚೆಗೆ ನನ್ನ ಭೂಮಿಗೆ ಬೆಂಕಿ ಅನ್ನೋದು ಸೋಕ್ಸ್ಲಿಲ್ಲ ಸರ್. ಒಟ್ಟಿನಲ್ಲಿ ಅದು ಸಾವಯವ ಯುಕ್ತ ಕೃಷಿ ಕ್ರಮಗಳನ್ನ ಅಳವಡಿಸೋದ್ರಿಂದ ಒಳ್ಳೆ ಬೆಲೆಯನ್ನು ಪಡ್ಕೊಳ್ಬಹುದು ಅಂತ ನಿಮ್ಮ ಬಾಳೆ ಬೆಳೆಯಲ್ಲಿ ನಿಮ್ಗೆ ಅನುಭವ ಬಂದಿದೆ? ಒಳ್ಳೆ ಬೆಳೆನೂ ಬರುತ್ತೆ, ಮತ್ತೆ ನಮ್ಗೆ ಈಗ ಒಂದೇನಪ್ಪಾ ಅಂದ್ರೆ ಈಗ ಒಂದು 40 ಕೆಜಿ ಕೊನೆ ಬೆಳೆದ ಅವ್ನಿಗೆ ಹೋಗಿ 6 ರೂಪಾಯಿ ಅಂದ್ರೆ 240 ರೂಪಾಯಿ ಆಗುತ್ತೆ, 10 ಕೆಜಿ ಕೊನೆ ಬೆಳೆದ್ರೆ 150 ರೂಪಾಯಿ ದುಡ್ಡು ಆಗುತ್ತೆ. ಅಂದ್ರೆ 10 ಕೆಜಿ ಬಂದ್ರು ಸಾಕಾಗುತ್ತೆ. 240 ರೂಪಾಯಿಗೆ ನಾನು 230 ಎಷ್ಟು ಹಾಕ್ಬೇಕು, ಅದಕ್ಕೆ ನೀರ್ ಎಷ್ಟು ಕೊಡ್ಬೇಕು, ಅದೊಂದು ಕಳೆ ಮೇಂಟೆನೆನ್ಸ್ ಕೆಲ ಎಷ್ಟು ಕೊಡ್ಬೇಕು, ಅವೆಲ್ಲ ಮೇಂಟೈನ್ ಮಾಡೋದ್ರಲ್ಲಿ ಅದ್ ಲೆಕ್ಕ ಖರ್ಚಾಗ್ತಾಗ ನನ್ಗೆ ಬಹಳ ಕಡಿಮೆ ಆಗೋಯ್ತದೆ. ಅದು ನನಗೆ 50 ರೂಪಾಯಿ ಒಂದು ಗೊನೆ 40 ಕೆಜಿ ಗೊನೆ 50 ರೂಪಾಯಿ ಬೀಳುತ್ತೆ. ಇದು ಏನು ಇಲ್ಲ, ಕಳೆನೂ ಇಷ್ಟು ಬೀಳದಿರ್ತದೆ, ಬಂದಿತ್ತು ಹಂಗಾಗಿ ಇದ್ರ ಖರ್ಚು ಕಮ್ಮಿ. ಆಮೇಲೆ ಲೇಬರ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ, ಹಂಗಾಗಿ ನಮ್ಗೆ ಒಂದು ಲೇಬರ್ ನ ಹುಡುಕೋ ಅಭಾವದಿಂದ ಮತ್ತೆ ಇದೆರಡು ಅನುಕೂಲ ಆಗುತ್ತೆ ಸರ್. ಇನ್ನು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಮಾಧ್ಯಮಗಳು, ಅದು ಇಂಟರ್ನೆಟ್ ಆಗ್ಬೋದು ಅಥವಾ ಪತ್ರಿಕೆಗಳಾಗ್ಬೋದು, ಇವುಗಳ ಮೂಲಕ ಕೃಷಿ ವಹಿವಾಟುಗಳ ಬಗ್ಗೆ ಎಲ್ಲ ಮಾಹಿತಿ ಬರ್ತಾ ಇರುತ್ತೆ, ಯಾವ್ಯಾವ ಮಾರುಕಟ್ಟೆಯಲ್ಲಿ ಯಾವ್ಯಾವ ರೀತಿಯ ಬೆಲೆ ಇದೆ, ಯಾವ ರೀತಿಯ ಒಂದು ಮೂವ್ಮೆಂಟ್ ಇದೆ ಅಂತ, ಅದನ್ನ ನೀವು ಗಮನಿಸ್ತಿರ್ತೀರಾ ಹೇಗೆ? ಇಲ್ಲ ಸರ್, ಮೈಸೂರಲ್ಲಿ ತರಕಾರಿದ್ ಮಾತ್ರ ವಾಟ್ಸ್ಆಪ್ ಪ್ಯಾಕೆಟ್ಲ್ಲ ಅದೊಂದು ನೋಡ್ತೀನಿ, ಬಿಟ್ಟರೆ ಯಾವ್ದು ಇನ್ನೂ ಗಮನಿಸಿಲ್ಲ ಸರ್. ಅದನ್ನ ತರಕಾರಿ ಬೆಳೆಗಳನ್ನ ಬೆಳೆದು ಮಾರಾಟ ಮಾಡಿರೋ ಅನುಭವ? ತರಕಾರಿ, ಕ್ಯಾಪ್ಸಿಕಮ್, ಸೌತೆ, ಬಜ್ಜಿ ಮೆಣಸಿಗೆ, ಮಾಮೂಲಿ ನಾಟಿ ಮೆಣಸಿಗೆ, ಇವಾಗ ಕಾಮ ಒಂದು 3-4 ವರ್ಷ ಬೆಳೆದು ಒಳ್ಳೆ ಆದಾಯ ಬಂತು. ಜಾಸ್ತಿ ಬಂದದ್ದು ಕ್ಯಾಪ್ಸಿಕಮ್ ಮಾತ್ರ, ಯಾಕೆಂದ್ರೆ ಅದು ಒಂದೊಂದಪ್ಪ 2,500 60 ಕೆಜಿ ಚೀಲನು ಮಾರಿನಿ, 150 ರೂಪಾಯಿಗೂ 60 ಕೆಜಿ ಚೀಲ ಮಾರಿದೀನಿ. ಈಗ ಶುರು ಮಾಡಿದ್ದು ನೀವು ಆ ಬೆಳೆಯಿಂದಾನೇ, ದುಡ್ಡು ನೋಡಿದ್ದು ಆ ಬೆಳೆಯಿಂದಾನೇ ಸರ್. ಆಮೇಲೆ ಯಾಕಂದ್ ಬಿಟ್ಬಿಟ್ರಿ ನೀವು? ಅದು ಶುರು ಮಾಡೋದು ಅದೇ ಬೆಳೆ ಇದಾದ್ರೆ ಆಮೇಲೆ ನೆಕ್ಸ್ಟ್ ಟೈಮ್ ಎಲ್ಲ ಮಟ್ಟ ಭೂಮಿಯಲ್ಲಿ ಮಟ್ಟ ಮಾಡುದು, ಆಗ ಒಂದು 2 ರೂಪಾಯಿ ಕೈ ಕೊಡ್ತು. ಜೊತೆಗೆ ಅದಕ್ಕೆ ಔಷಧಿ ಜಾಸ್ತಿ ಹೊಡಿಬೇಕಾಯ್ತು, ಔಷಧಿ ಜಾಸ್ತಿ ಹೊಡೋದ್ರಿಂದ ನಾನು ದಿನ ಅದಕ್ಕೆ ವಿಷ ಕುಡ್ದಿ ಮತ್ತೆ ಫ್ರೀಡನ್ ಹಾಕ್ಬೇಕಾಯ್ತು ಜಂತುಳಿಗೆ. ಈ ಸಮಸ್ಯೆಯಿಂದ ಹೊರಗೆ ಬರ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ಬಿಟ್ಟಿದೆ ಸರ್. ಈಗ ನಿಮ್ಮ ಕೃಷಿ ಭೂಮಿ ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲೇ ಎಲ್ಲ ನಡೀತಾ ಇದೆ. ನಡೀತಾ ಇದೆ ಸರ್. ಸಂಪೂರ್ಣ ಆಗ್ಬೇಕಾದ್ರೆ ಇನ್ನೂ ಅದಕ್ಕೆ 6-7 ವರ್ಷ ಬೇಕು ಅಂತ ನನ್ನ ಅನಿಸಿಕೆ ಸರ್. ಇನ್ನು ಏನೆಲ್ಲ ಮಾಡ್ಬೇಕು ಅಂತ ಆಸೆ ಇದೆ ನರಸಿಂಹೇಗೌಡರು ಸರ್? ಎಲ್ಲಾ ಭೂಮಿಗೂ ಬಾಳೆ ಹಾಕ್ಬೇಕು, ಜಾಯಿಕಾಯಿ ಹಾಕ್ಬೇಕು, ಬಡ ಫ್ರೂಟ್ ಹಾಕ್ಬೇಕು, ಮತ್ತೆ ಅಡಿಕೆ ಅರ್ಧಕ್ಕೆ ಹಾಕತ್ತೀನಿ ಅರ್ಧಕ್ಕೆ ಹಾಕ್ಬಾರ್ದು, ಅದರೊಳಗೆ ಸೀಬೆ ಹಾಕ್ಬೇಕು, ಅದರೊಳಗೆ ಪ್ರತಿ ಗುಣಿಲೂ ತರಕಾರಿ ಗಿಡ 3-4 ವೆರೈಟಿ ತರಕಾರಿ ಗಿಡ ಇರಬೇಕು ತೆಂಗಿನ ಗುಣಿಲಿ. ತೆಂಗು 3 ವರ್ಷ ಬೇಸಿಗೆ ಬಂದರೂ ಸಹ ಅದ್ರಲ್ಲಿ ಫಲ ಕಮ್ಮಿ ಆಗಬಾರ್ದು, ಮತ್ತೆ ಅದಕ್ಕೆ ನೀರಿನ ಅಭಾವ ಬರಬಾರ್ದು. ನಮ್ಮಲ್ಲಿ ಒಂದ್ ವೇಳೆ ಈಗ 2 ಪಂಪ್ಸೆಟ್ ಆಗಿಲ್ಲ, 1 ಪಂಪ್ಸೆಟ್ ನಿಂತರೂ ಸಹ ಅದಕ್ಕೆ ನೀರಿನ ಅಭಾವ ಆಗಬಾರ್ದು. ಈ ಒಂದು ನಿಟ್ಟಿನಲ್ಲಿ ಏನೇನು ಮಾಡಕ್ಕೆ ಸಾಧ್ಯ ಅನಿಸ್ತದೆ ಅಷ್ಟೆಲ್ಲ ಮಾಡೋಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಒಳ್ಳೇದು ನರಸಿಂಹೇಗೌಡರೇ, ನಿಮ್ಮ ಮಾತು ಕೇಳಿ ನಮಗಂತೂ ಸಂತೋಷ ಆಯಿತು. ನಾವು ಒಂದಿಷ್ಟು ಇವ್ರ ಜೊತೆ ಮಾತಾಡಬೇಕು ಅಂತ ಆಸೆ ಇರುವಂತ ನಮ್ಮ ರೈತ ಬಾಂಧವರು ಇರ್ತಾರೆ, ಅವ್ರಿಗೋಸ್ಕರ ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳ್ಬಿಡಿ. 9-9-8-0-6-4-8-1-7 9-8-0-0-8-0-0-6-4-8-1-7 ಒಳ್ಳೇದು ಎಂ ಪಿ ನರಸಿಂಹೇಗೌಡ್ರೆ, ನಿಮ್ಮ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಲಿ ಅಂತ ನಾವು ಹೇಳ್ತೀವಿ. ಬರೋ ದಿನಗಳಲ್ಲಿ ರಾಸಾಯನಿಕ ಮುಕ್ತ ಒಂದು ಕೃಷಿ ಭೂಮಿಯನ್ನ ಹೆಚ್ಚಿಸುವ ಒಂದು ಪ್ರಯತ್ನದಲ್ಲಿ ಎಲ್ಲರಿಗೂ ಇದೊಂದು ಮಾರ್ಗದರ್ಶನ ನೀಡುತ್ತೆ ಅಂತ ನಾವು ಭಾವಿಸ್ತೀವಿ. ನಮಸ್ಕಾರ, ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ಲಾಭದಾಯಕ ತೋಟಗಾರಿಕೆ ಕೃಷಿ ಕ್ರಮಗಳನ್ನು ಕುರಿತು ಕೆಆರ್ ಪೇಟೆ ತಾಲೂಕು ಶೀಳನೆರೆ ಹೋಬಳಿ ಪಿಬಿ ಮಂಚನಹಳ್ಳಿಯ ಕೃಷಿಕ ಎಂಪಿ ನರಸಿಂಹೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ಇಡೀ ದೇಶದ ಜನತೆಗೆ ಗೊತ್ತಿದೆ ರೈತರೇ ದೇಶದ ಬೆನ್ನೆಲುಬು. ಇಲ್ಲಿ ಸುಖ ಶಾಂತಿ ಹಸಿರು ಕ್ರಾಂತಿ ರೈತರಿಂದಾಗಿ ನೆಲೆಸಿದೆ. ರೈತರೇ ನೀವಿನ್ನು ಸಂಕಟದಿಂದ ಪಾರಾಗಬೇಕಿದೆ. ಲೀಫ್ ಫಾರ್ಮರ್ ನೆಟ್ವರ್ಕ್ನೊಂದಿಗೆ ಜೋಡಿಸಿ ನಿಮ್ಮನ್ನು ಆತ್ಮನಿರ್ಭರ ಮಾಡಬೇಕಿದೆ. ಮನೆಯಲ್ಲಿದ್ದೇ ನೀವು ನಿಜವಾದ ಗ್ರಾಹಕರನ್ನು ಕಾಣಬೇಕಿದೆ. ನಿಮ್ಮ ಬೆಳೆಗೆ ಯೋಗ್ಯ ಬೆಲೆ ಸಿಗುವಂತೆ ಮಾಡಬೇಕಿದೆ. ರೈತ ಬಂಧುಗಳೇ, 9159220020 ನಂಬರ್ ಹಚ್ಚಿ ಲೀಫ್ ಫಾರ್ಮರ್ ನೆಟ್ವರ್ಕ್ನೊಂದಿಗೆ ಸೇರಿಕೊಂಡು ನಿಮ್ಮ ಪ್ರಗತಿ ಸಾಧಿಸಿ. ಲೀಫ್ ಫಾರ್ಮರ್ ನೆಟ್ವರ್ಕ್, ಮಾಸ್ಟರ್ ಕಾರ್ಡ್ ಶಕ್ತಿಯೊಡನೆ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸೆಂಬರ್ 20 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮೇವಿನ ಬೆಳೆಗಳ ಸಮಗ್ರ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಿಜಿ ಶೇಖರ್ ಅವರೊಂದಿಗೆ ಸಂದರ್ಶನ. ಹಂಗಾಗಿ ಬಿತ್ತನೆಯಂತ್ರ ಬಂದಾಗ ನಾವು ಸಾಲಿನ ಸಾಲಿಗೆ 3 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಸಾಲಿನಲ್ಲಿ ನಾವು ಬಿತ್ತನೆಯನ್ನು ನಾಟಿ ಮಾಡಬೇಕು. ನಾವು ಬಿತ್ತನೆಗೆ 8-10 ತಿಂಗಳು ಬಳಸಿರ್ತಕ್ಕಂತ 2 ಕಣ್ಣುಳ್ಳ ಕಡ್ಡಿಗಳನ್ನಾದ್ರೂ ಬಳಸಬಹುದು ನಾವು, ಇಲ್ಲಾಂದ್ರೆ ಬೇರ್ಗಳನ್ನಾದ್ರೂ ಸಹ ನಾವು ಬಿತ್ತನೆಗೆ ಬಳಸಬಹುದು. ಡಿಸೆಂಬರ್ 21 ಮಂಗಳವಾರ ಮುಸುಕಿನ ಜೋಳದ ಕೃಷಿಯಲ್ಲಿನ ಅನುಭವ ಕುರಿತು HD ಕೋಟೆ ತಾಲೂಕು ಹಂಪಾಪುರ ಹೋಬಳಿ ಕೋಡಿ ಚಾಮನಹಳ್ಳಿಯ ಕೃಷಿಕ ಅಜಯ್ ಕುಮಾರ್ ಅವರೊಂದಿಗೆ ಸಂದರ್ಶನ. ನಮ್ಮ ಬೇಸಾಯ ಮಾಡೋದನ್ನ 1 ಫಸಲು 1 ತಳಿ ಬೇರೆ ಮತ್ತೆ ಇನ್ನೊಂದು ತಳಿ ಬೇರೆ ಈ ತರ ಚೇಂಜಸ್ ಮಾಡ್ಕೋಬೇಕು. ಮುಸುಕಿನ ಜೋಳ ಹಾಕ್ಲೇ ಉಳ್ಳಿನೋ ಅಲ್ಸಂದೆನೋ ಈ ತರ ಚೇಂಜ್ ಮಾಡ್ಕೋ ಹೋಯ್ತಾ ಇರ್ಬೇಕು ಸರ್. ಮತ್ತೆ ಮುಸುಕಿನ ಜೋಳ ಹಾಕಿದ್ರೆ ಅದು ಇಳುವರಿ ಕಮ್ಮಿ ಆಯ್ತದೆ. ಅದರಿಂದ ತಳಿಗಳನ್ನ ಬೇರೆ ಬೇರೆ ವೆರೈಟಿನ ಚೇಂಜ್ ಮಾಡ್ತಾ ಇರ್ಬೇಕು. ವರ್ಷದಲ್ಲಿ ಒಂದೇ ಟ್ರಿಪ್ ಆದ್ರೂ ಚೇಂಜ್ ಮಾಡಬೇಕು. ಡಿಸೆಂಬರ್ 22 ಬುಧವಾರ ಬೇಳೆಕಾಳು ಬೆಳೆಗಳಲ್ಲಿ ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞರಾದ MS ಕಿತ್ತೂರ್ಮಠ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಮುಂದುವರೆದ ಭಾಗ ಡಿಸೆಂಬರ್ 23 ಗುರುವಾರ. ಕೆಲವೊಂದು ಕೀಟ ಪೀಡೆಗಳು ಏನ್ ಮಾಡ್ತದೆ ಅಂದ್ರೆ ಗರಿಗಳ ಅಂಚುಗಳಲ್ಲಿ ಗರಿಗಳ ಅಂಚಿನಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಕತ್ತರಿಸಿ ತಿಂದು ಹಾಕ್ತವೆ. ಅಂತಹ ಒಂದು ಕೀಟ ಪೀಡೆಗಳನ್ನ ಎಲೆಯ ಅಂಚಿನಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ತಿನ್ನುವ ಕೀಟಗಳು ಅಂತ ನಾವು ಕರಿತೀವಿ. ಉದಾಹರಣೆಯಾಗಿ ಬೂದು ದುಂಬಿ ಹುಳು ಆಗಿರ್ಬೋದು ಅಥವಾ ಮಿಡತೆ. ಡಿಸೆಂಬರ್ 24 ಶುಕ್ರವಾರ ಕೃಷಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಕೆಆರ್ ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಮಡುವಿನ ಕೋಡಿಯ ಕೃಷಿಕ ಪಾಪೇಗೌಡ. ಒಂದು ಮರಕ್ಕೆ 60 ಮೊಟ್ಟೆ ಇರಬೇಕು, 50-60 ಮೊಟ್ಟೆ ಇರಬೇಕು ಕುರುಗಿಣ್ಣ. ಅಂತಹ ಮರದಲ್ಲಿ ತಳ್ಳ ಆರಿಸಿ ತಂದು ಹಾಕಿ ಒಗ್ಗ ಹಾಕಿ ಸೊಸೆ ಬೆಳೀತಿದ್ದ ಸ್ವಾಮಿ. ಈಗ ಅದೇ ತರ ಬರ್ತಾ ಇದೆ, ಅದೇ ತರ ಬರ್ತಾ ಇದೆ ಸ್ವಾಮಿ. ಒಳ್ಳೆ ಫಲವತ್ ಕೊಡ್ತಾ ಇದೆ. ಡಿಸೆಂಬರ್ 25 ಶನಿವಾರ ತೋಟಗಾರಿಕೆ ಬೆಳೆಗಳಲ್ಲಿ ಅಂಗಾಂಶ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಸಿ ವೆಂಕಟೇಶ್ ಅವರೊಂದಿಗೆ ಮಾತುಕತೆ. ಈಗ ಬಾಳೆನಲ್ಲಿ ಅಂಗಾಂಶ ಕೃಷಿ ಬಹಳನೇ ಅಭಿವೃದ್ಧಿಪಡಿಸಿ ಅದು